अरे अरे अरे क्या कर रहा है? इधर इधर इधर, हम बोल रहे हैं तेरे बीजू का। पुतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहाँ, पर हम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। रैत बांधवरिगेल्ला ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ, ತೆಂಗು ಹಾಗೂ ತರಕಾರಿ ಬೇಸಾಯ ಕುರಿತು ಹೊನ್ನಾವರ ತಾಲೂಕು ಜಲವಳ್ಳಿಯ ತಿಮ್ಮಪ್ಪ ಕೇಶವ್ ನಾಯ್ಕ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ತಿಮ್ಮಪ್ಪ ಕೇಶವ್ ನಾಯ್ಕ ಅವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಜಲವಳ್ಳಿ ಗ್ರಾಮದವರು. ಈಗ ಅವರು ಗದ್ದೆ ಮತ್ತು ತೋಟ ಇದರ ಅನುಭವವನ್ನು ಹಂಚ್ಕೊಳ್ತಾರೆ. ಇವರು 4 ಎಕರೆಯೊಳಗೆ ಸ್ವಲ್ಪ ಹಳ್ಳನೂ ಇದೆ ಮಧ್ಯೆ, ಅದು ಮಳೆಗಾಲದೊಳಗೆ ತುಂಬಿ ಹರಿಯುತ್ತೆ, ಬೇಸಿಗೆಯೊಳಗೆ ಪೂರ್ತಿ ಖಾಲಿಯಾಗಿರುತ್ತೆ. ಹೆಚ್ಚು ಕಡಿಮೆ 1 ಎಕರೆ ನಮಗೆ ಕೈಗೆ ಹತ್ತಂಗೆ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಇವತ್ತು ಇರುವಂಥ ಭೂಮಿಯೊಳಗೂ ಕೂಡ ಅದನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀವಿ, ಹೇಗೆ ಕೃಷಿ ಮಾಡ್ತಾ ಇದ್ದೀವಿ, ಈ ನಿಟ್ಟಿನೊಳಗೆ ಅವ್ರು ಮಾತಾಡ್ತಾರೆ. ನಮಸ್ಕಾರ ತಿಮ್ಮಪ್ಪ ಅವರು. ನಮಸ್ಕಾರ. ಹೇಳಿ, 4 ಎಕರೆ, 4 ಎಕರೆದೊಳಗೆ ಹೆಂಗೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ, ಏನೇನು ಮಾಡ್ಕೊಂಡ್ರಿ? ನಮ್ದು ಅಂದರೆ ತುಂಡು ಭೂಮಿ, ಅದು ಒಂದೇ ಪ್ಲೇಸಲ್ಲಿ ಇರೋದಿಲ್ಲ, ಸಾಮಾನ್ಯ 1 ಕಿಲೋಮೀಟರ್ ದೂರವರೆಗೂ ಇರ್ತದೆ. ಅಲ್ಲೇ 1-10 ಗುಂಟೆ, 5 ಗುಂಟೆ ಅಲ್ಲಲ್ಲಲ್ಲಿ ಟೋಟಲಿ ಅಷ್ಟು ಭೂಮಿ ಇರ್ತದೆ. ಅದರಲ್ಲಿ ನಾವು ಈಗ 1-22 ಗುಂಟೆಗೆ ಅಡಿಕೆ ಹಾಕಿದ್ವಿ, 1-10 ಗುಂಟೆ ತೆಂಗಿರ್ಬೋದು. ಆಮೇಲೆ ಉಳಿದದ್ದು ಗದ್ದೆ. ಗದ್ದೆ 2 ಬೆಳೆ ಆಗ್ತದೆ, ಮಳೆಗಾಲ ಮತ್ತು ಬೇಸಿಗೆ. ಅದರೊಳಗೆ ನಮಗೆ ಬೇಕಾದ ಬಾಳೆ, ಆಮೇಲೆ ಜನವರಿಯಿಂದ ಮೇದವರೆಗೆ ನಮಗೆ ಸಾಕಾಗುವಷ್ಟು, ಅಂದರೆ ನಾವು ವ್ಯಾಪಾರಕ್ಕೆ ಆಗುವಷ್ಟು ದೊಡ್ಡ ಬೆಳಿಲಿಕ್ಕೆ ಆಗೋದಿಲ್ಲ, ನಮಗೆ ಸಾಕುವಷ್ಟು ತರಕಾರಿ ಮಾಡ್ಕೊಳ್ತೀವಿ. ಈ ಬೆಂಡೆ, ಬದನೆ, ಆಮೇಲೆ ಸೋಡಿಗೆ, ಹೀರೆ, ಇಂಥ ನಮಗೆ ಸಾಕಾಗುವಷ್ಟು, ಅಂದರೆ ಹೆಚ್ಚು ಉಳಿದದ್ದನ್ನು ಸ್ವಲ್ಪ ಅಂಗಡಿಗೆಲ್ಲ ಕೊಡ್ಬೋದು, ಬಸಳೆ ಇಂಥವು ನಮಗೆ ಸಾಕಾಗುವಷ್ಟು. ಉದ್ದನ್ನು ಬೆಳಿತೀವಿ 1/2 ಎಕರೆ. ಈ ವರ್ಷ ಉದ್ದನ್ನು ನಮಗೆ ಕೃಷಿ ಇಲಾಖೆಯವರು ಬೀಜ ಕೊಟ್ಟಿದ್ದರು, ಅದರದ್ದು ಏನಾಗಿತ್ತು ಅಂದರೆ ಸಾಮಾನ್ಯ ಎಲ್ಲರಿಗೂ 1-5 ಜನ ಕೊಟ್ಟಿದ್ರು. ಅದು ಏನು ಬೀಜದ ಪ್ರಾಬ್ಲಮ್ ಅಥವಾ ನಮ್ಮ ವಾತಾವರಣ ಪ್ರಾಬ್ಲಮ್ ಗೊತ್ತಿಲ್ಲ, ಯಾರಿಗೂ ಫಲ ಬರಲಿಲ್ಲ, ಅದು ಹೋಯ್ತು ಲಾಸ್. ಅದು ನಮಗೆ ಸಾಕುವಷ್ಟು ಅಂದರೆ ಹಲಸಂಡೆ ಕೆಲವರು ಮಾಡ್ಕೊಳ್ತಾರೆ, ಕೆಲವರು ಅಂದರೆ ಸಾಮಾನ್ಯ ಸಾಕಾಗುವಷ್ಟು ಬೆಳೆ ಇಟ್ಕೊಂತಾರೆ ಅಷ್ಟೇ. ನಮಗೆ ಬೇಕಾಗುವಷ್ಟು ನಾವು ಮಾಡ್ಕೊಳ್ತೀವಿ. ಹೆಚ್ಚಿಗೆ ಬೆಳಿಬೋದಾ? ಬೆಳಿಬೋದು. ಎಲ್ಲರೂ ಪ್ರಯತ್ನ ಮಾಡಿದ್ರೆ ಬೆಳಿಲಿಕ್ಕಾಗ್ತದೆ. ನಮ್ಮಲ್ಲಿ ತುಂಡು ಭೂಮಿ ಆದ್ದರಿಂದ ಒಬ್ಬರು ಏನೂ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ದನ ಇರ್ತವೆ, ಅವಕ್ಕೆಲ್ಲ ಸಪ್ರೇಟ್ ಕಂಪೌಂಡ್ ಮಾಡ್ಕೊಂಡು ಮಾಡ್ಬೇಕು ಬೇಲಿ ಇಂಥವು. ಮೊದಲು ಏನಾಗ್ತಿತ್ತು ಅಂದರೆ 15-20 ವರ್ಷದ ಮೊದಲು ಎಲ್ಲರೂ ಬೆಳೀತಿರು, ಸುಗ್ಗಿಲೂ ಬೆಳೀತಿರು, ಅವಾಗೆಲ್ಲ ತೊಂದರೆ ಇತ್ತು. ಈಗ ತನ್ನಿಂದ ತಾನೇ ಅಷ್ಟರ ಕಡಿಮೆ ಆಗ್ಬಿಡ್ತು ಬೆಳೆ ಮಾಡೋದು. ಸ್ವಲ್ಪ ಅಲ್ಲಿ ಸ್ವಲ್ಪ ಜನ ಅಲ್ಲಲ್ಲ ಅವ್ರವ್ರ ಕಂಪೌಂಡ್ ಇದ್ದಲ್ಲಿ ಮಾಡ್ಕೊಳ್ತಾರೆ. ಕಡಿಮೆ ಆಗಲಿಕ್ಕೆ ಕಾರಣ ಏನು? ಕಡಿಮೆ ಆಗಲಿಕ್ಕೆ ಕಾರಣ ಅದು ಫಸ್ಟ್ ಅದು ಪವರ್ ಕಟ್ ಬಂತು ಕರೆಂಟ್. ಈ ಬೇಸಿಗೆಯಲ್ಲಿ ಬೆಳೆ ಕಡಿಮೆ ಆಗಲಿಕ್ಕೆ ಪವರ್ ಕಟ್ ಕರೆಂಟ್ ಬಂದಿರೋದು ನೀರಿನ ನಮ್ಮಲ್ಲಿ ಪಂಪ್ ನೀರಿನಿಂದ ಬೆಳೆಯೋದು, ಆವಾಗ ಸಾಕಾಗಲಿಲ್ಲ, ಆನಂತರ ಬಂದಾಯ್ತು. ಅಲ್ಲಿಂದ ಅದು ರೂಢಿ ಆಯಿತು. ಬೇರೆ ಬೇರೆ ಕಡೆಗೆ ಕೆಲವರು ಹೊರಗಡೆ ಕೆಲಸಕ್ಕೆ ಸುರಂಬರು, ಗೋವಾ, ಮಹಾರಾಷ್ಟ್ರ, ಹೀಗೆ ಹಾಗೆ ಕಡಿಮೆ ಇತ್ತದ ಅಷ್ಟು. ಈಗಲೂ ಅದೇ ರೂಢಿ ನಡೀತಾ ಇದೆ. ಒಬ್ಬರಿಬ್ಬರು ಮಾಡಿದ್ರೆ ಬೇಲಿ ಹಾಕೋಬೇಕು ಅಂತ ಹೇಳಿದ್ರು, ಬೇಲಿ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ? ಕಷ್ಟ. ಈ ಬೇಲಿ ಹಾಕೊಳ್ಳೋದೆಲ್ಲ ಭಾಳ ಕಷ್ಟ. ಮಧ್ಯ ಬೈಲದಲ್ಲೆಲ್ಲ ಬೇಲಿ ಹಾಕೊಳ್ಳೋದಂದ್ರೆ ಇಲ್ಲೇ ಅಷ್ಟು ನಮ್ಗೆ ಸಾಕುವಷ್ಟು ಬೆಟ್ಟ ಇಲ್ಲ ನಮ್ಮ ಕಡೆಗೆ, ಬೆಟ್ಟ ಕಡಿಮೆ. ಇಲ್ಲಿಂದಿಷ್ಟು ಅಕೇಶ್ಯ ಫಾರೆಸ್ಟ್ ಏರಿಯಾ ಬಿಟ್ಟರೆ ಅದಕ್ಕೆ ಸಾಕಾಗುವಷ್ಟು ಗುಟ್ಟ ತರಲಿಕ್ಕೆ ಬೇಲಿಗೆ ಇಂಥವೆಲ್ಲ ಕಷ್ಟ. ಈ ಇನ್ನೇನಾದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದೇ ಸರಿಗೆ ಬಂಡವಾಳ ಹಾಕೊಳ್ಬೇಕು. ಯಾವುದು ತಂತಿ ಬೇಲಿ ಇಂಥವೆಲ್ಲ ಮಧ್ಯ ಬೇಲೆಲ್ಲ ಮಾಡೋದಿಲ್ಲ ಯಾರು. ಈಗ ಗೊಬ್ಬರ ಗಿಡ ಅಂತಾರಲ್ಲ, ಗ್ಲೀರಿಶ್ ಹಿಡಿಯ, ಅದರ ಕೊಂಬೆ ರೆಂಬೆ ಏನ ತಂದು ಒಂದೊಂದು ಗೇಣ್ಣಷ್ಟು ಕಟ್ ಮಾಡಿ ನೀವು ಹಂಗೆ ಚುಚ್ಕೊಂತ ಹೋದ್ರೆ ಅಂತ ತಿಳ್ಕೊಳ್ರಿ. 1 ವರ್ಷದಲ್ಲಿ ನಮಗಿಂತ ಎತ್ತರ ಬೆಳೀತಾವೆ ಅವನ್ನ. ನಮ್ಮ ಎದೆಮಠ ಎಷ್ಟು ಐತಿ ಅಷ್ಟು ಕಟ್ ಮಾಡಿಬಿಟ್ರೆ ಅದೇ ಬೇಲೆ ಆಗಿಬಿಡುತ್ತೆ. ನೀವು ಸಪ್ರೇಟ್ ತಂದು ಇದು ಮಾಡಬೇಕಾಗಿಲ್ಲ. ಮತ್ತು ಅದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ಮಣ್ಣು ಕೊಚ್ಚಾಣಿಕೆ ಕಡಿಮೆ ಮಾಡುತ್ತೆ. ನೀವು ಬೇಕಾದಾಗ ಒಂದು ಕಟ್ ಮಾಡೋದು ಮಣ್ಣಿಗೂ ಹಾಕ್ಬೋದು, ಗೊಬ್ಬರ ಆಗುತ್ತೆ. ಇಂಥ ಸರಳ ವಿಧಾನ ಯಾರು ಮಾಡ್ತಾ ಇಲ್ಲ. ಇನ್ನು ಮಾಡ್ತಾ ಇಲ್ಲ ಅಂದರೆ ಅದು ಕೆಲವರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಅವ್ರವ್ರ ಕಂಪೌಂಡ್ಗೆ ಹಾಕಲಿಕ್ಕೆ. ಮಧ್ಯ ಬೈಲ್ ಇರೋದ್ರಿಂದ ನಾವು ಒಂದ್ ಕಡೆಗೆ ಹಾಕಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಆಜು ಬಾಜು ತೊಂದರೆ ಆಗ್ತದೆ. ಒಂದೇ ಕಂಪೌಂಡ್ಗಾದ್ರೆ ಹಾಕ್ಬಹುದು, ನಾಲ್ಕು ಕಡೆ ಹಾಕದ ಕೂಡಲೇ ಆ ಪಕ್ಕದವನಿಗೆ ಓಡಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ, ಮಧ್ಯ ಕಂಟ ಇರ್ತದೆ ಅದ್ರಲ್ಲಿ ಓಡಾಡೋದಿರ್ತದೆ ಗದ್ದಲೆಲ್ಲ, ಅದು ರಿಸ್ಕ್ ಆಗ್ತದೆ ಅಂತ ಯಾರು ಅದ್ರ ಮಾಡಲಿಲ್ಲ. ಒಂದು ಕಂಪೌಂಡ್ಗಾದ್ರೂ ಮಾಡ್ಬೋದು. ಈಗೆಲ್ಲ ನಾವೇನು ಮಾಡ್ತೀವಿ ಅಂದ್ರೆ ನಮ್ಗೆ ಬೇಕಾದಷ್ಟಕ್ಕೆ ಈಗ ಐಬೆಕ್ಸ್ ತಂತಿ ಹೇಳಿದೆ ಎಮರ್ಜೆನ್ಸಿಗೆ ಬ್ಯಾಟ್ರಿ ಚಾರ್ಜ್ ಕೊಟ್ಟು ಆ ಒಂದು 2-3 ತಿಂಗಳದಲ್ಲಿ ಬೆಳೆ ಬೆಳಿಲಿಕ್ಕೆ ಮಾಡ್ಕೊಳ್ತೀವಿ. ಏನು ತೊಂದರೆ ಇರ್ತಾವಾಗ ಪ್ರಾಣಿಗಳು? ಪ್ರಾಣಿಗಳಂದ್ರೆ ನಮ್ಮಲ್ಲಿ ಮೊದಲು ಹಂದಿ ಇಲ್ಲಾಗಿತ್ತು, ಈಗ 10 ವರ್ಷದಿಂದ ಹಂದಿ ಈ ಕಾಟ ಜಾಸ್ತಿ ಆಯ್ತು. ನಮ್ಮಲ್ಲಿ ಹಂದಿ ಮತ್ತೆ ಮುಳ್ಳಂದಿ ಬರ್ತಾ ಇಲ್ಲಾಗಿತ್ತು, ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ಮಳೆಗಾಲದಲ್ಲಿ ಸಾಮಾನ್ಯ ಬಹಳಷ್ಟು ಜನರಿಗೆ ಅದೇನು ಬೆಳೆದ್ರೂ ಸಹಿತ ಹಂದಿ ನಮ್ಮ ಮನೆಗೆ ಹೋಗಿ ಕೊಡಿದ್ರು, ಈಗ ಇವ್ರದೆಲ್ಲ ಹಾಗೆ ಅದು ಅದು ಅದನ್ನ ಹಾಳು ಮಾಡಿಬಿಡ್ತೇವೆ. ಅದಕ್ಕೆ ನಾವು ಎಷ್ಟೇ ತಂತಿ ಬೆಲಿ ಮಾಡಿದ್ರು ಅವು ಕೇಳುವುದಿಲ್ಲ ಹಂದಿ ಬರ್ತದೆ. ಫಾರೆಸ್ಟ್ ಕೈ ಇಲಾಖೆಯರು ಅದ್ರ ಬಗ್ಗೆ ಏನು ಕಾಳಜಿ ಕೊಡೋದಿಲ್ಲ, ಹೊಡೆದ್ರೆ ಕಷ್ಟ, ಯಾರು ಹೊಡೆದ್ರ ಗೊತ್ತಾದ್ರೆ ಮತ್ತೆ ಅವ್ನು ತಗೊಂಡು ಒಳಗಾಗ್ತಾರೆ. ಹಾಗಾಗಿ ಹಂದಿನೇ ಭಾಳ ಹಾಳು ಮಾಡ್ತದೆ ಇಲ್ಲಿ ಬೆಳೆನ. ಈಗ ಅಡಿಕೆ ಮರಕ್ಕೆ ಗೊಬ್ಬರ ಹಾಕಿ ತೆಗಿತದೆ, ಎಲ್ಲ ಬುಡ ಎಲ್ಲ ಮಣ್ಣು ಹಾಕಿ ತೆಗ್ದಾಗ್ತದೆ, ಆಹಾರ ಹುಡುಕೊಂತ ಹೋಗ್ತಾ ಇರುತ್ತೆ. ಗುಂಪಾಗಿ ಬಂದ್ ಬಿಡ್ತಾವೆ, ರಾತ್ರಿ ಟೈಮ್ ಗುಂಪಾಗಿ ಹೋಗ್ತಾವೆ. ಇವೆಲ್ಲ ಸರ್ವೇ ಸಾಮಾನ್ಯ, ಎಲ್ಲರಿಗೂ ಇರುವಂತದ್ದು ಕಷ್ಟ ನಮಗೂ ಇದೆ. ನೀವು ನಿಮ್ಮ ಮನೆಗೆ ಬೇಕಾದ ಆಹಾರ ನೀವು ಬೆಳ್ಕೊಂತೀರಿ, ಮತ್ತೆ ಖರ್ಚು ವೆಚ್ಚಕ್ಕೆ ಏನ್ ಬೇಕು ಅದನ್ನು ನೀವು ಬೆಳ್ಕೊಳ್ಳಿ. ಖರ್ಚು ವೆಚ್ಚ ಅಂದ್ರೆ ನಮ್ಮಲ್ಲಿ ನಮ್ದೊಂದು 1/2 ಎಕರೆ ಅಡಿಕೆ ಇದೆ, ತೆಂಗು ನಮಗೆ ತಿನ್ಲಿಕ್ಕೆ ಸಾಕಾಗ್ತದೆ, ತೆಂಗು ಅಂದ್ರೆ ಹೆಚ್ಚಿನದಾಗ ಮಾರಾಟ ಮಾಡ್ತೀವಿ. ಆಮೇಲೆ ಅಡಿಕೆ ಒಂದು 6 ಕ್ವಿಂಟಲ್ 7 ಕ್ವಿಂಟಲ್ ಅಡಿಕೆ ಬರ್ತದೆ, ಅದು ನಮಗೆ ಖರ್ಚು ವೆಚ್ಚಕ್ಕೆ ಬರ್ತದೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಏನಾದ್ರು ದುಡಿಮೆ ಅದು ಇದು ಕೆಲಸ ಮಾಡ್ತೀವಿ ಬಿಡಿ, ಸಂದರ್ಭ ಸಿಕ್ಕಿದಾಗ ಟೈಮ್ ಹೆಚ್ಚಿನದಾಗಿ ನಾವು ಕೆಲಸ ಮಾಡೋದಂದ್ರೆ ಹಣದಕ್ಕಿಂತ ನಾವು ಎಕ್ಸ್ಚೇಂಜ್ ನಮ್ಮ ಕೆಲಸಕ್ಕೆ ಅವ್ರು ಬಂದ್ರೆ ನಾವು ಅವ್ರ ಕೆಲಸಕ್ಕೆ ಹೋಗುದು, ಹಣ ಕೊಟ್ಟು ತಗೊಳ್ಳೋದು ಕಡಿಮೆ ಇರ್ತದೆ ನಮ್ದು. ಆ ರೀತಿ ಕೆಲಸದ ರೂಢಿ ನಮ್ಮಲ್ಲಿ ಭಾಳ ಪದ್ಧತಿ ಇದೆ, ಆ ಕೆಲಸನೇ ಜಾಸ್ತಿ ಇದೆ ಆ ಟೈಪ್. ಅದು ಮತ್ತೆ ನಮ್ಮಲ್ಲಿ ಸೀಸನ್ ಕೆಲಸ, ಸೀಸನ್ ವೈಸ್ ಗದ್ದೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ದಿನ, ತೋಟದ ಕೆಲಸ ಗೊಬ್ಬರ ಹಾಕುವಾಗ ಮಣ್ಣು ಹಾಕುವಾಗ ಒಂದು ಸ್ವಲ್ಪ ದಿನ ಅಷ್ಟೇ. ಇನ್ನು ಆಮೇಲೆ ಜನವರಿ ಫೆಬ್ರವರಿಯಿಂದ ಏಪ್ರಿಲ್ ಮೇದವರೆಗೆ ನಮಗೆ ಬೇಕಾಗೋದು ಗೊಬ್ಬರ ಬೇಕಾಗುವಂಥ ದೊರಕು ಅಂದ್ರೆ ಬೇಸಿಗೆಲ್ಲ ಅದನ್ನು ಒಟ್ಟಾಕೊಳ್ಳೋದು ಅಂಥದ್ದು ಕೆಲಸ ಇಷ್ಟು. ಆ ರೀತಿ ಒಂದು ಗುಂಪು ಮಾಡ್ಕೊಂಡಿರ ನೀವು? ಒಬ್ಬರು ನಾವು 4-5 ಜನ ಒಂದೊಂದು ನಮ್ಮೊಳಗೆ 4 ದಿನ ಅವ್ರು ಕೆಲಸ ಮಾಡಿ, ಆ ಸೀಸನ್ ಇದ್ದಾಗ ಮಾತ್ರ ಅದು ತೋಟದ ಕೆಲಸ ಅಲ್ಲ, ಆ ಟೈಪ್ ಮಾಡಿ ಕೆಲಸ ಮಾಡ್ಕೊಳ್ತೀವಿ. ಒಂದು ಒಪ್ಪಂದ ಇರುತ್ತೆ, ನಾವು ಅವ್ರ ಮನೆ ಕೆಲಸಕ್ಕೆ ಒಂದು ವಾರ ಮಣ್ಣು ಹೊರದಿದ್ರು ಹೋದ್ರೆ ನಮ್ಮ ಮನೆ ಕೆಲಸ ಮತ್ತೊಂದು ವಾರ ಹೀಗೆ ಆ ಟೈಪ್ ಮಾಡಿ ಕೆಲಸ ಮಾಡೋದು. ಎಲ್ಲರೂ ಮತ್ತೆ ಇಲ್ಲಿ ಹಣ ಕೊಟ್ಟು ತಗೊಳ್ಳೋ ಕೆಲಸ ಬರೋರು ಕಡಿಮೆ ಸಿಗುವುದಿಲ್ಲ, ಎಲ್ಲರಿಗೆಲ್ಲ ಹಣ ಕೊಟ್ಟು ಕೆಲಸ ಮಾಡಿಸುವಷ್ಟು ಆ ಸಂದರ್ಭನೂ ಇರುವುದಿಲ್ಲ, ಆ ಟೈಪ್ ಕೆಲಸ ಮಾಡ್ಕೊಳ್ತೀವಿ. ಈಗ ನಮ್ಮ ಹೊಲದಾಗ 4 ದಿನ ಕೆಲಸ, ನಿಮ್ಮ ಹೊಲದಾಗ 5 ದಿನದ ಕೆಲಸ ಆಯ್ತು ಅಂದ್ರೆ ಒಂದ್ ದಿನ ಹಾಗೆ ಇರ್ತದೆ, ಮತ್ತೆ ಅವರು ಇನ್ನೊಂದ್ ದಿನ ಕೆಲಸ ಅದು ವಜಾ ಮಾಡ್ಕೊಳ್ತೀವಿ. ಈಗ ನಮ್ದು ಈಗ ಗದ್ದೆಗೆಲ್ಲ ಗೊಬ್ಬರ ಹಾಕ್ಬೇಕು, ಆ ಹಿಂದೊಂದು ಸ್ಟಾಕ್ ಕೆಲಸ ಇದ್ರೆ ಈಗ ನಾವು ಅದನ್ನ ಇಟ್ಕೊಂಡು ಈಗ ಮುಗಿಸ್ಕೊಂತೀವಿ, ಆ ಟೈಪ್ ಕೆಲಸ ಮಾಡ್ಕೊಳ್ತೀವಿ. ನೀವು ಕರೆದಾಗ ನಾ ಬರ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಮುಂದೆ ಮತ್ತೊಂದ್ ದಿನ ಬರ್ತಾರೆ. ಅದೇನೋ ಅವ್ರಿಗೇನೋ ಪ್ರಾಬ್ಲಮ್ ಇದ್ದಾಗ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಅದ್ರಲ್ಲೆಲ್ಲ ಏನೋ ರಿಸ್ಕ್ ಬರೋದಿಲ್ಲ. ಈಗ ನಮ್ಗೊಂದು 5 ಜನ ಬೇಕಪ್ಪ, ಒಬ್ರು ನಮಗೆ ಬರ್ಬೇಕಾದ್ರೆ ಇಲ್ಲ, ಇನ್ನು 4 ಜನ ಇನ್ಯಾರೋ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತೀವಿ, ಅವ್ರು ಇನ್ಯಾವಾಗ ಮತ್ತೊಂದ್ ದಿನ ಬರ್ತಾರೆ. ಈಗ ಅಡಿಕೆ ಕೊಯ್ಲು ಇರುತ್ತೆ, ತೆಂಗಿನ ಕೊಯ್ಲು ಇರುತ್ತೆ, ಅದೆಲ್ಲಾನು ಹೇಗ್ ಮಾಡ್ಕೊಳ್ತೀರಿ? ತೆಂಗಿನ ಕೊಯ್ಲು ನಮ್ಮ ಕಡೆಯಲ್ಲಿ ತೆಂಗಿನ ಮರ ಕೆಲಸ ಮಾಡೋರು ಭಾಳ ಕಡಿಮೆ ಇದ್ದಾರೆ. ನಮ್ಮನೆ ಕಾವೂರದವರು ಅಂತ ಅನ್ನೂರು ತಾಲೂಕು ಇಲ್ಲಿ ಕಾವೂರು, ಅಲ್ಲಿಂದ ಬರ್ತಾರೆ ಕೊಯ್ಲಿಕ್ಕೆ ಪ್ರತಿ 2 ತಿಂಗಳಕ್ಕೊಮ್ಮೆ 2.5 ತಿಂಗಳ 3 ತಿಂಗಳ ಆಗ್ತದೆ, ಅಲ್ಲಿಂದ ಬಂದು ಕೊಯ್ಲು ಮಾಡಿ ಹೋಗ್ತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಆಯ್ತು. ಅದಕ್ಕೂ ಖರ್ಚು ಜಾಸ್ತಿ ಇದೆಯಾ? ಒಂದು ಮರಕ್ಕೆ 35 ರೂಪಾಯಿ ಕೊಡ್ಬೇಕು ಕೊಯ್ದಕ್ಕೆ, ಒಂದು 40 ಮರ ಇರ್ತದೆ ನಮ್ಮ 42 ಅಷ್ಟು ಕೊಟ್ಬೇಕು. ಒಂದರಿಂದ ಮುಗಿಸ್ತಾರೆ ಅವರು? ಒಂದು ಮುಗಿಸ್ತಾರೆ, ಒಬ್ಬರೇ ಮುಗಿಸ್ತಾರೆ ಒಂದಿಂದಲ್ಲ, ಅದೇನು ತೊಂದರೆ ಇಲ್ಲ. ಒಬ್ಬರು 100 ಮರನು ಮಾಡ್ಬೋದು ಅವರು, ಅಂದ್ರೆ ಅಲ್ಲಿಂದ ಬರೋದ್ರಿಂದ ಒಂದು ಒಬ್ಬರು ಮುಗಿಸ್ತಾರೆ. ನೀವು ಯಾರು ಕಲಿಬಹುದು ಅಂತ ಹೇಳಿ ಅನ್ಸುತ್ತೆ ಅದನ್ನ ನೋಡಿದಾಗ? ಅದು ಆಗ್ತದೆ, ಈಗ ಆ ಪ್ರಯತ್ನ ಮಾಡ್ರೆ ಆಗುದಿಲ್ಲ. ಹೌದು, ವಯಸ್ಸಾದ್ಮೇಲೆ ನಮಗೆ ಸ್ವಲ್ಪ ಹೆದರಿಕೆ ಇರ್ತದೆ ಮೇಲೆ ಹೋಗ್ಲಿಕ್ಕೆಲ್ಲ, ಕಾಲೆಲ್ಲ ಗ್ರಿಪ್ ಕೊಡುದಿಲ್ಲ. ಅದ್ ನಾವು ಸಣ್ಣಿರುವಾಗ ಮಾಡಿದ್ರೆ ಅದೇನು ಮಾಡಬಾರ್ದು ಕೆಲಸ ಅಲ್ಲ, ಈಜಿ ಕೆಲಸನೇ. ಅವಾಗ ನಮಗೇನಾಗಿತ್ತು ಮೊದಲು ಅಂದ್ರೆ ನಾವು ಅವಾಗ ನಮ್ಮ ತಂದೆಯವ್ರು ಮರ ಹತ್ತಿದ್ರು, ಅವಾಗ ನಮಗೆಲ್ಲ ಮರ ಹತ್ತಿಕ್ಕೆಲ್ಲ ಕೊಡ್ಲಿಲ್ಲ, ಅವಾಗ ಎಲ್ಲಿ ಬಿದ್ದುಬಿಡ್ತಾರೆ ಹೆದರಿಕೆ ಇತ್ತು, ನಮ್ಗೆ ಅದೇ ರೂಢಿ ಆಗ್ಬಿಡುತ್ತೆ, ಈಗ ಮರ ಹತ್ಲಿಕ್ಕೆ ಬರುವುದಿಲ್ಲ. ಹಾಗೆ ಅಡಿಕೆನು ಬೇರೆಯವ್ರು ಕರೆದು ಮಾಡ್ಬೇಕು, ಕೆಳಗಡೆ ಆಗೋ ಕೆಲಸ ಎಲ್ಲ ನಾವು ಮಾಡ್ತೀವಿ, ಮರದ ಮೇಲೆ ಆಗೋ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ, ಎಲ್ಲಿ ಬೀಳ್ತೇನೋ ಹೆದರಿಕೆ. ಹೌದು, ಅದೇ ತೀರ್ತದೆ, ಆಗುದಿಲ್ಲ, ಕಷ್ಟ ಅದು. ಮೊದ್ಲೇ ಪ್ರಾಕ್ಟೀಸ್ ಇದ್ರೆ ಆಗ್ತಿತ್ತು. ಮತ್ತೆ ಅದಕ್ಕೆ ಮದ್ದು ಹೊಡಿಬೇಕು, ಅವಾಗೆಲ್ಲ ಮದ್ದು ಹೊಡೋರು ಇಲ್ಲ, ಒಬ್ಬೊಬ್ರು ಊರಲ್ಲಿ ಒಬ್ರು ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಅವ್ರನ್ನೇ ಕರ್ಕೊಬಂದು ಮಾಡೋದು ಅಡಿಕೆ ಮದ್ದು ಹೊಡೋದು, ಮಾಡ್ತಾರೆ, ಮಾಡ್ಕೊಡ್ತಾರೆ ತೊಂದರೆ. ಅವ್ರು ಚೆನ್ನಾಗಿ ಹೊಡಿತಾರ ಇಲ್ಲ ಗೊತ್ತಾಗುತ್ತೆ? ಹೌದು, ಅವ್ರು ಯಾವ ರೀತಿ ಹೊಡೆದು ಕೆಲಸ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ತದೆ. ಮಳೆ ಜಾಸ್ತಿ ಬೀಳುವಂತ ಪ್ರದೇಶ, ಕೊಳೆ ರೋಗ ಬರುವಂತ ಪ್ರದೇಶ, ಅದಕ್ಕೆ ಮಳೆ ಬೀರೋಕ್ಕಿಂತ ಮುಂಚೆನೆ ಮುಂಜಾಗ್ರತೆಯಾಗಿ ಕೆಲವು ಸಿಂಪಡಣೆ ತಗೋಬೇಕಾಗತ್ತೆ, ಮಾಡ್ತಾರೆ ಅವ್ರು. ಈಗೆಲ್ಲ ನಮ್ದು ತುತ್ತು ಸುಣ್ಣನೆ ಹೊಡಿತಿದ್ರು ನಾವು, ನಮ್ದು 7 ಜೂನ್ ನಂತರ ಒಂದು ಹೊಡೆದ್ರೆ ಆಮೇಲೆ 1.5 ತಿಂಗಳ ಬಿಟ್ಟು ಮತ್ತೊಂದು ಮದ್ದು ಹೊಡಿತೀವಿ. ತುತ್ತು ಸುಣ್ಣ 7 ನಂತರ ಹೊಡಿತೀವಿ ನಾವು, 8 ಒಂದು ಅಂದರೆ ಅದರಲ್ಲೇ ಹದ್ದ ನೋಡಿ. ಒಂದು ಸ್ವಲ್ಪ ಸಣ್ಣ ಸಣ್ಣ ಮಳೆಯಲ್ಲಿದೆ, ಅನಿವಾರ್ಯ, ಏನೇನು ಸಿಗುವುದಿಲ್ಲ, ಅದು ಫುಲ್ಲು ಈ ಟೈಪ್ ಡ್ರೈ ಸಿಗುವುದಿಲ್ಲ ಅಂತ ಹದ ನೋಡಿ ಹೊಡಿತೀವಿ. 1/2 ಎಕರೆಯಲ್ಲಿ 8 ಕ್ವಿಂಟಲ್ ಅಂದ್ರೆ ಆರು ಏಳು ಎಂಟು ಕ್ವಿಂಟಲ್ ಒಳ್ಳೆ ಬರೋದಿಲ್ಲ. ಈಗ ಮುಂದೆ ಬರೋ ಬೆಳೆ ಕಡಿಮೆ ಅದು, ಈಗೆಲ್ಲ ಎರಡೆರಡು ಸಿಂಗರ್ ಸುತ್ತೋಗ್ಬಿಟ್ಟದು, ಅದು ವಾತಾವರಣದ ಮಿಸ್ಟೇಕ್ ಅದು. ಮೊದಲೇ ಮಳೆ ಬೀಳೋದು ಏನೋ, ಈಗ ನಾವು ಎಷ್ಟೇ ಪ್ರಯತ್ನ ಮಾಡೋದಕ್ಕೆ ಮಾಡಿದ್ರು ಕೆಲವೊಮ್ಮೆ ವಾತಾವರಣ ಸರಿ ಇದ್ರೆ ಮಾತ್ರ ನಮ್ಗೆ ಆ ಇಳುವರಿ ಸಿಗ್ತದೆ. ಈಗ ಈ ವರ್ಷ ಎಲ್ಲರಿಗೂ ಹಾಗೆ ಮಳೆ ಜಾಸ್ತಿ ಬಿದ್ದು ಬಿಡ್ತು, ಯಾರಿಗೂ ಬೆಳೆ ಸಿಗ್ಲಿಲ್ಲ, ಸರಿಯಾಗಿ ಭತ್ತ ಸಿಗ್ಲಿಲ್ಲ, ಹುಲ್ಲು ಸಿಗ್ಲಿಲ್ಲ, ಎಲ್ಲ ಬೆಳೆನೂ ಹೋಯ್ತು. ಏನು ಹೇಳೋಂಗಿಲ್ಲ, ನಮ್ದು ಲಕ್ ಅನ್ನೋದೇ. ಈಗ ಅಡಿಕೆನೂ ಹಾಗೆ ಕೆಲವೊಮ್ಮೆ ಒಂದೊಂದು ವರ್ಷ ಜಾಸ್ತಿ ಬರ್ತದೆ, ಒಂದು ವರ್ಷ ಕಡಿಮೆ ಬರ್ತದೆ. ಇವೆಲ್ಲ ಲಕ್ ಅಂತ ಹೇಳಂತೀವಿ. ಕೆಲವೊಂದು ಟೈಮ್ ನೋಡಕ್ ಲಕ್ ನಮ್ಮ ಪರವಾಗಿ ಆಗುವಂಗೂ ಮಾಡಬಹುದು. ಹೆಂಗ್ ಗೊತ್ತಾ, ಇಲ್ಲಿ ನಿಮ್ ಸುತ್ತಮುತ್ತ ಬೆಳಿತಾರಲ್ಲ, ಎಲೆ ಬಳ್ಳಿ ಹಾಕ್ತಾರ, ಮೆಣಸಿನ ಬಳ್ಳಿ ಹಾಕ್ತಾರ, ವೆನಿಲಾ ಹಾಕ್ತಾರ, ಕೋಕೋ ಹಾಕ್ತಾರ, ಹಾಕಿದ್ರು ಮೊದ್ಲು ಕೆಲವರು ಇವರೆಲ್ಲ ಹಾಕಿದ್ರು ನಮ್ಮ ಇವರೆಲ್ಲ. ಇಲ್ಲೆಲ್ಲ ಅದಕ್ಕೆ ಏನಷ್ಟು ಆ ರೀತಿ ಅದು ಇದು ಸಿಗ್ಲಿಲ್ಲ. ಆಮೇಲೆ ಎಲೆ ಬಳ್ಳಿನೂ ಮಾಡ್ತಾರೆ. ಅದು ಏನಾಗ್ತದೆ, ಒಂದೊಂದು ವರ್ಷ ಒಂದೊಂದು ರೀತಿ ಮಳೆ ಜಾಸ್ತಿ ಇದ್ರೆ ಎಲೆ ಬಳ್ಳಿ ಕೊಳ್ತೋಗ್ಬಿಡ್ತದೆ ಮೆಣಸಿನ ಬಳ್ಳಿ. ನಮ್ ಕಡೆಗೆಲ್ಲ ಕೆಳಗಡೆ ನಮ್ದು ಹೊಳೆ ಹಂಚಿನ ಏರಿಯಾ, ಹೆಚ್ಚಷ್ಟು ಇದು ಬರುದಿಲ್ಲ, ಗುಡ್ಡಿ ಬದಿ ಬಂದಷ್ಟು ಬರುದಿಲ್ಲ ಎಲೆ ಎಲ್ಲವು ಬರ್ತದೆ. ಒಂದೊಂದು ವರ್ಷ ಮಳೆ ಜಾಸ್ತಿ ಆಗ್ಬಿಡ್ತಪ್ಪ, ಬಳ್ಳಿ ಹೋಗ್ಬಿಡ್ತದೆ, ಕೊಳ್ತೋಗ್ಬಿಡ್ತದೆ. ಯಾವ್ದು ಮೆಣಸು? ಮೆಣಸಿನ ಬಳ್ಳಿ ಅಂತೂ ಬಹಳ ಹೆಚ್ಚು, ಎಲೆ ಬಳ್ಳಿನೂ ಕೊಳ್ತೋಗ್ಬಿಡ್ತದೆ ಮಳೆ ಜಾಸ್ತಿ ಆಗ್ಬಿಟ್ರೆ. ಮತ್ತೆ ಹಾಕ್ತಾ ಇರ್ಬೇಕು, ಹಾಕ್ತಾ ಇರ್ತಾರೆ, ಆಗ ಮಾಡ್ತಾರೆ, ಆಗ್ತಾ ಇರೋದು ಆಗ್ತದೆ. ಎಲೆ ಬಳ್ಳಿ ಹಾಕಿ ಮತ್ತೆ ಕಟಾವ್ ಮಾಡಿ ಮಾರಾಟ ಮಾಡೋದು ಹಂಗೇನ್ ಮಾಡ್ತೀರಿ? ಹೌದು, ಅದನ್ನ ಎಲೆ ಸಾರಿಗೆ ಮಾಡೋರು ಇರ್ತಾರೆ ಈ ಕಡೆ, ಅದು ಅವ್ರಿಗೆ ನಾವು ಅಂದ್ರೆ ಕೊಟ್ಟು ಬಿಟ್ರಾಯ್ತು ಇಷ್ಟಕ್ಕೆ ಅಂತೇಳಿ, ಅವ್ರು ಅದನ್ನ ಕಟ್ ಮಾಡ್ಕೊಂಡು ತಕೊಂಡು ಹೋಗಿದ್ ಮಾಡ್ತಾರೆ. ನಮ್ಗೆ ಅದ್ರದ್ದು ಅವ್ರದ್ದು ಪರ್ಸೆಂಟೇಜ್ ಇರ್ತದೆ. ಅದೇ ರೇಟ್ ಇದ್ದಾಗ ಎಲೆ ಮಾರ್ಕೆಟ್ ಜಾಸ್ತಿ ಇದ್ದಾಗ ನಮ್ಗೆ ಜಾಸ್ತಿ ಬರ್ತದೆ. ವಾರಕ್ಕೊಂದ್ಸಲ ಇಲ್ಲ, ತಿಂಗಳಿಗೊಮ್ಮೆ, ಒಂದೂವರೆ ತಿಂಗಳಿಗೊಮ್ಮೆ ಕೊಯ್ಯೋದು. ಅವಾಗ ಒಂದು ಬಲ್ತಿರುತ್ತೆ, ಒಂದು ಹಾಳಾಗಿರುತ್ತೆ, ಒಂದು ಎಳೆದಿರುತ್ತೆ, ಒಳ್ಳೆ ನೋಡ್ತಾಗಿರ್ತಾರೆ, ಬಾಕಿ ಹಾಳಾದ್ರೆ ಕಟ್ ಮಾಡಾಕ್ತಾರೆ ಅವ್ರು. ಒಳ್ಳೊಳ್ಳೆ ಒಂದೊಂದ್ಸರಿ ಒಳ್ಳೆ ಬರ್ತದೆ ಬಿಡಿ, ಮತ್ತೆ ಮಧ್ಯೆ ಮಳೆ ಬಂದ್ರೆಲ್ಲ ಹೇಳಿಕ್ ಬರೋದಿಲ್ಲ ಯಾವ ರೀತಿ, ಚಿಟ್ಟೆ ಎಲ್ಲ ಬಿದ್ದು ಬಿಟ್ರೆ ಅದನ್ನ ಹೆಚ್ಚು ಬಳಕೆ ಮಾಡೋದಿಲ್ಲ ಅವ್ರು, ಕ್ಲೀನ್ ಇದ್ರೆ ಅಂದ್ರೆ ಮಾರ್ಕೆಟ್ ಹೇಗಾದ್ರೆ ಹಾಗೆ. ಮೆಣಸಿನ ಬಳ್ಳಿಯಲ್ಲಿ ಹಿಪ್ಪಲಿ, ಹಿಪ್ಪಲಿಗೆ ಕಸಿ ಕಸಿ ಬೆಳೆಸ್ತಾರಲ್ಲ, ಅದು ಎಷ್ಟೇ ಮಳೆ ಆದ್ರೂ ಕೊಳೆ ಬರಲ್ಲ, ಅದನ್ನ ಯಾಕೆ ಪ್ರಯತ್ನ ಮಾಡಿದಾರೆ? ಈಗ ನಾವಿನ್ನು ಅದನ್ನ ಮಾಡ್ಲಿಲ್ಲ, ಈಗ ಇವರೆಲ್ಲ ಮಾಡಿದ್ರೆ ಅದನ್ನ ನೋಡ್ಬೇಕು ಹೇಗಾಗಿದೆ ಅಂತೇಳಿ ಮಾಡಿದ್ದಾರೆ. ನಮ್ಮಲ್ಲಿ ಬಹಳ ಇವರಷ್ಟು ಜನ ಮಾಡಿದ್ದಾರೆ, ನಾವಿನ್ನು ಮೆಣಸಿನ ಬಳ್ಳಿ ಮಾಡ್ಲಿಲ್ಲ ಅಲ್ಲಿ, ಅದು ನೀರ್ ಇರ್ತದೆ ಜಾಸ್ತಿ ಅಂತ ಮಾಡ್ಲಿಲ್ಲ, ನೋಡ್ಬೇಕು ಮುಂದೆ ಹೇಗೆ ಅಂತೇಳಿ. ಅರ್ಧ ಆದ್ರೂ ಮಾಡ್ಬೇಕು, ಒಂದು ಅರ್ಧ ಎಕರೆದೊಳಗ ಹತ್ತು ಗುಂಟೆ ಕಸಿ ಕಟ್ಟಿದ್ದು, ಹತ್ತು ಗುಂಟೆ ಕಸಿ ಕಟ್ಲಾರದ್ದು, ಅದು ಹಾಳಾಗ್ತಾ ಇರುತ್ತೆ, ಮತ್ತೆ ಪ್ರಯತ್ನ ಮಾಡ್ತಾ ಇರುತ್ತೆ, ಇದು ಹಾಳಾಗಲ್ಲ. ಆದ್ರೆ ಗುಣಮಟ್ಟ ಯಾವ್ದು ಚೆನ್ನಾಗಿ ಏನು ಅಂತೇಳಿ ನೀವು ನೋಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಮಾಡ್ಬೇಕು ಅಂತ. ಮತ್ತೆ ಮುಂದಿನ ಯೋಜನೆ ಏನು? ದನಕರುಗಳು ಇಲ್ಲ ಮನೆಯಲ್ಲಿ? ಇದೆ, ದನಕರುಗಳು ಇದೆ. ನಮಗಂದ್ರೆ ಕೊಟ್ಟಿಗೆ ಗೊಬ್ಬರ ಬಳಸೋದು ನಾವು ಭೂಮಿಗೆ ಜಾಸ್ತಿ. ರಾಸಾಯನಿಕ ಬಳಸ್ತೀವಿ ಇಲ್ಲ ಅಂತಿಲ್ಲ, ಅದನ್ನ ಹಂತ ಹಂತವಾಗಿ ಅಂದ್ರೆ ಮೇಲ್ ಗೊಬ್ಬರ ಒಂದು ಯೂರಿಯಾ, ಅಷ್ಟು ಬಿಟ್ಟರೆ ನಾವು ಅತಿ ಹೆಚ್ಚು ರಾಸಾಯನಿಕ ಬಳಸೋದು ಕಡಿಮೆ. ನಮ್ದೆಲ್ಲ ಕೊಟ್ಟಿಗೆ ಗೊಬ್ಬರದಿಂದನೇ, ನಮಗೆ ತರಕಾರಿ ಬೆಳೆದು ನಮ್ಗೆ ಬೇಕಾಗುವಷ್ಟು ತರಕಾರಿ ಕೊಟ್ಟಿಗೆ ಗೊಬ್ಬರದಲ್ಲೇ ಬೆಳ್ಕೊಳ್ಳೋದೆ. ಗದ್ದೆ ಒಂದು ಸ್ವಲ್ಪ ರಾಸಾಯನಿಕ ಬಳಸ್ತೀವಿ ಗುಂಟಿ ಲೆಕ್ಕದಲ್ಲಿ, ಅದು ಅಷ್ಟು ಬಿಟ್ಟರೆ ಜಾಸ್ತಿ ಕೊಟ್ಟಿಗೆ ಗೊಬ್ಬರ. ನಮ್ಗೆ ಸಾಕಾಗುವಷ್ಟು ಗೊಬ್ಬರ ಆಗ್ತದೆ, ನಾವು ಅಷ್ಟು ಮಾಡ್ತೀವಿ ಗೊಬ್ಬರನ. ಹೇಗೆ ಮಾಡ್ತೀರಿ ಗೊಬ್ಬರ? ನಮ್ದು ದನ ಕರು ಇದೆ, ನಾವೀಗ ಒಂದು 100 ಕಲ್ಲಿ ಅಂತಾರೆ, ನಾವು ಇದು ದರ್ಕ್ ತಂದಿಟ್ಕೊಳ್ತೀವಿ ಸ್ಟಾಕ್ ಮಾಡಿ. ಈಗ ಸೊಪ್ಪು ಹಾಕ್ತೀವಿ ಮಳೆಗಾಲದಲ್ಲಿ, ಅದನ್ನು ಗೊಬ್ಬರ ಗುಂಡಿಯಲ್ಲಿ ಸ್ಟಾಕ್ ಮಾಡಿಟ್ಕೊಂಡು ಆಮೇಲೆ ಗೊಬ್ಬರ ಡ್ರೈ ಆದಂದ್ರೆ ಹೊತ್ತು ಗದ್ದೆ ಯಾವಾಗ ಬೇಕೋ ಆ ಹಂತದಲ್ಲಿ ಗದ್ದೆ ಹಾಕ್ತೀವಿ ಗದ್ದೆಗೆ ತೋಟಕ್ಕೆ. ಈಗ ದನಕರುಗಳ ಕಾಲು ಬೆ ಕೆಳಗೆ ಹಾಕಿ ಆ ನಂತರ ತಿಪ್ಪಿಗೆ ಹಾಕ್ತೀರಿ, ಅದು ಅಲ್ಲಿ ಕಳಿಯುತ್ತೋ ಅಥವಾ ಹಂಗೆ ಇರ್ತದೆ? ಕುಳಿತದೆ, ಕುಳಿತು ಹೌದು, ಕುಳಿತ ಮೇಲೆ ತೆಗೆದು ಹಂಡಕ್ಕೆ ಹಾಕೋದು. ಕಳಿತು ಗೊಬ್ಬರ ಪರ್ಫೆಕ್ಟ್ ಆಗಿರುತ್ತೆ, ಒಳ್ಳೆ ಗೊಬ್ಬರ. ಕೆಲವರ ಕೈಲಿ ಎಲ್ಲರೂ ಇರ್ತದೆ ಗೊಬ್ಬರ ಇಲ್ಲ ಅಂತಿಲ್ಲ, ಅಂದ್ರೆ ಅವ್ರ ಎಷ್ಟು ದನ ಅದೇ ಅದ್ರ ಮೇಲೆ ಡಿಪೆಂಡ್. ದನ ಜಾಸ್ತಿ ಇದ್ರೆ ಗೊಬ್ಬರ ಜಾಸ್ತಿ ಆಗ್ತದೆ, ದನ ಒಂದು ದನ ಇದ್ಕೊಂಡು ಹಾಕಿದ್ರೆ ಗೊಬ್ಬರ ಕಡಿಮೆ ಇರ್ತದೆ. ಸಗಣಿ ಅಂಶ ಕಡಿಮೆ ಇದ್ರೆ ಗೊಬ್ಬರ ಅಷ್ಟು ಚಲೋ ಆಗೋದಿಲ್ಲ, ಸಗಣಿ ಜಾಸ್ತಿ ಇದ್ರೆ ಗೊಬ್ಬರ ಚಲೋ ಆಗ್ತದೆ. ನಮ್ಮಲ್ಲಿ ಒಂದು ಈಗ ಒಂದು 5 ಆಕಳಿವೆ, ನಮಗೆ ಸಾಕಷ್ಟು ಗೊಬ್ಬರ ಬರ್ತದೆ, ತೊಂದರೆ ಇಲ್ಲ. ದರಕ್ಕೆ ಅಷ್ಟು ಸಿಗುತ್ತಾ? ಮಾಡ್ತೀವಿ ನಾವಿಲ್ಲೇ, ಯಾರ್ದಾರು ಆದ್ರೆ ಗೇರೆ ಇದ್ರದೆಲ್ಲ ತಕೊಂಡೇ ಮಾಡ್ತೀವಿ. ಇಂಥವೆಲ್ಲ ನಿಮಗೆ ಅದರಿಂದ ಹಾಲು ಸಿಗುತ್ತೋ ಅಥವಾ ಏನು? ಹಾಲು ಸಿಗ್ತದೆ, ಹಾಲು ನಮ್ದು ಈಗೊಂದು ಡೈಲಿ ಬೆಳಿಗ್ಗೆ 4 ಲೀಟರ್ ಹಾಲು ಸಿಗ್ತದೆ 2 ಆಕಳದಿಂದ, ಸಂಜೆ ಒಂದು 2.5-3 ಲೀಟರ್ ಸಿಗ್ತದೆ. ಅದರಲ್ಲಿ ಹಾಲು ಖರ್ಚಾಗೋದು ಕಡಿಮೆ, ಬೆಳಿಗ್ಗೆ ನಮ್ದೊಂದು 2 ಲೀಟರ್ ಹಾಲು ಹೋಗ್ತದೆ ಅಷ್ಟೇ. ನಾವು ಹಾಲು ವ್ಯಾಪಾರಕ್ಕಾಗಿ ಇಲ್ಲಿ ಡೈರಿ ಹತ್ರ ಇಲ್ಲ, ಅಂದ್ರೆ ಲೋಕಲಲ್ಲೇ ಒಂದು 2 ಲೀಟರ್ ಹೋಗ್ತದೆ. ಉಳಿದ್ ನಾವು ಮಜ್ಜಿಗೆ ಮೊಸರು ಉಳಿದದ್ದು ತುಪ್ಪ ಅದರಲ್ಲೇ ನಡೀತಿರ್ತದೆ ಮನೆ ಖರ್ಚಿಗೆ. ಕಟ್ಟಿದ್ದು ಹೊರೆ ಅನ್ಸುತ್ತೋ ಅಥವಾ ಇಲ್ಲ? ಅದು ಬಹಳ ಮೊದ್ಲಿಂದ ನಮ್ದಲ್ಲಿ ಆಕಳ ಮಾಡ್ತಾ ಬಂದ್ರಿಂದ ಅದು ಹೊರೆ ಅಂತ ನಮ್ಗೆ ಇನ್ನೂ ಆಗ್ಲಿಲ್ಲ, ಅದು ಸಮಸ್ಯೆ ಆಗ್ಲಿಲ್ಲ. ಖುಷಿಯಾಗುತ್ತಾ? ಖುಷಿನೇ ಖುಷಿನೇ, ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಈಗಿನ ರೇಟ್ ಅಲ್ಲಿ ಬಗ್ಗೆ ನಮಗೆ ಕಷ್ಟ, ಹಿಂಡಿಗೆ 40 ರೂಪಾಯಿ ಮೇಲೆ ಅದೇ ಅತಿಕಳ ಹಿಂಡಿ ಅವೆಲ್ಲ ಅಂದ್ರೆ ಜಾಸ್ತಿ ರೇಟ್ ಅದಕ್ಕೆ. ಈಗ ಆಕಳ ತಿನ್ನೋದ್ರಿಂದ ಅಷ್ಟು ರೇಟ್ ಅವಶ್ಯ ಇಲ್ಲ ಆಗಿತ್ತು, ಆದ್ರೆ ಅನಿವಾರ್ಯ. ಈಗ ಹುಲ್ಲು ಮೊದ್ಲು 6 ರೂಪಾಯಿ ಸಿಗ್ತಿತ್ತು, ಈ ವರ್ಷ 8 ರೂಪಾಯಿ ಒಂದು ಕಟ್ಟಿಗೆ. ಎಷ್ಟು ದೊಡ್ಡ ಕಟ್ಟೋದು, ಇಷ್ಟು ದೊಡ್ಡ ಬರ್ತದೆ 8 ರೂಪಾಯಿ ಬರ್ತದೆ, ಅಂದ್ರೆ ಈ ವರ್ಷ ಹುಲ್ಲು ಕಡಿಮೆ ಆಗ್ಬಿಡ್ತು, ಎಲ್ಲ ಹಾಳಾಯ್ತು. ಸುಂದರಲ್ಲ ಅಡ್ಡಿಲ್ಲ, ಅನಿವಾರ್ಯ. ನಾವು ಹೆಚ್ಚಿನದಾಗಿ ತಕೊಳ್ಳೋದು ಕಡಿಮೆ, ಎಲ್ಲ ನಮ್ದೇ ಇರ್ತದೆ ಹುಲ್ಲು. ಈ ಹಂತದಲ್ಲಿ ಸ್ವಲ್ಪ ತಕೊಳ್ಳುವಂತ ಪರಿಸ್ಥಿತಿ ಅದು, ಆದ್ರೆ ಸಿಗುದಿಲ್ಲ. ಈ ಹತ್ರ ಎಲ್ಲೂ ಹುಲ್ಲಿಲ್ಲ. ಈಗ ಒಂದು 4 ಗುಂಟೆ ಒಳಗೆ ಮೇವಿನ ಗಿಡನ ಹಾಕ್ಬೇಕು. ಅದನ್ನ ಹಾಕಿದ್ರೆ ನಿಮಗೆ ಟೆನ್ಷನ್ ಇರಲ್ಲ. ಕಟ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ, ಅದು ಹಾಕ್ಲಿಲ್ಲ ಇನ್ನು. ಅದೇ ಅದು ಎಲ್ಲದಕ್ಕೂ ಕಾರಣ ಅಂದ್ರೆ ನಮ್ಮಲ್ಲಿ ಕಂಪೌಂಡ್ ಭೂಮಿ ಇಲ್ಲೇ ಇರೋದ್ರಿಂದನೇ ಪ್ರತಿಯೊಬ್ಬರಿಗೂ ಹಾಗೆ ಇಲ್ಲಿ ಇಲ್ಲೊಂದು ನಾಲ್ಕು ಗುಂಟೆ ಇದ್ರೆ ಇನ್ನೊಬ್ಬರ ಮನೆಗಿಂತ ನಾಲ್ಕು ಮನೆಗಿಂತ ಆಚೆಗೆ ಮತ್ತೊಂದು ನಾಲ್ಕು ಗುಂಟೆ ಇರ್ತದೆ. ಹಾಗಾಗಿ ಅದನ್ನು ಬೆಳೀಲಿಕ್ಕೆ ಅದಕ್ಕೆ ನೀರು ಸಪ್ಲೈ ಆಗಲಿವರೆಗೆ ಆಗ್ಬೇಕು. ಎಲ್ಲರಿಗೂ ಅದೇ ಸಮಸ್ಯೆನೆ. ಕಂಪೌಂಡ್ ಇದ್ರೆ ಆಗ್ತಿತ್ತನ್ನು ಮಾಡ್ತೀರನ್ನ ಇದರೆಲ್ಲ ಮಾಡಿದ್ದಾರೆ. ಕಂಪೌಂಡ್ ಇದರೆಲ್ಲ ಕೆಲಕರು ಮಾಡ್ಕೊಂಡಿದ್ದಾರೆ ಬಿಡಿ. ಇಲ್ಲಿ ಯಾಕೆ ಆ ಸಮಸ್ಯೆ? ಇಲ್ಲಿ ನಾಲ್ಕು ಗುಂಟೆ, ಇನ್ನೊಂದು ಕಡೆ ಎಂಟು ಗುಂಟೆ, ಇಲ್ಲೊಂದು ಮೂರು ಗುಂಟೆ. ಈಗಿನಿಂದ ಅಲ್ಲ ಅದು, ಸಾಮಾನ್ಯ ಮೊದಲಿಂದ ನಾವು ಇಲ್ಲಿ ಯಾರು ಭೂಮಿ ಏನು ಯಾರು ಅದು ಕೈ ಇದೆಯೋ ಅದು ಆವಾಗಿನಿಂದ ಏನು ಭೂ ಸುಧಾರಣಾ ಕಾಯ್ದೆ ಪೂರ್ವದಲ್ಲಿ ಒಕ್ಕಲು ವಾಡಿನ ಕಾಲದಿಂದ ಅವ್ರವ್ರು ಎಷ್ಟು ಮಾಡ್ಕೊಂತಿದ್ರು, ಹೀಗೆ ಒಂದೊಂದು ಒಡೆಯಿಂದ ಒಬ್ಬೊಬ್ರು ಒಂದೊಂದು ಕಡೆ ಇರ್ತದೆ, ಅವ್ರವ್ರು ಮಾಡ್ಕೊಂತಿದ್ದು ಅದು ಪುನಃ ಭೂ ಸುಧಾರಣಾ ಕಾಯ್ದೆಲ್ಲ ಒಡೆಯ ಒಕ್ಕಲಾಯ್ತು. ಅದೇ ರೀತಿಲಿ ಆಗ್ತದೆ ಅಷ್ಟೆ. ಆವಾಗಲೇ ತುಂಡು ಭೂಮಿ, ಅಣ್ಣ ತಮ್ಮ ಡಿವೈಡ್ ಆದಂಗೆಲ್ಲ ಇನ್ನೂ ತುಂಡು ತುಂಡು ಅವಾಗ ಮತ್ತೆ ತುಂಡು ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಆ ತುಂಡು ನೀ ತಗೋ ಈ ತುಂಡು ನನಗೆ ಕೊಡು ಹಂಗಂತಾರೆ. ಎರಡು ಜನ ಇದ್ದಾಗ ಅದು ಅಣ್ಣ ಮತ್ತು ನಾನು ಇಬ್ರು ಅಲ್ಲ. ಅದು ಈಗ ನಮ್ದು ಒಟ್ಟಿಗೆ ಇದ್ದಾಗ ಇನ್ನೂ ಇದೇ ಇಲ್ಲ. ನಂತರ ಮುಂದೆ ಆದ್ರೆ ಎರಡು ಪಾಲ್ ಆಗ್ತದೆ, ನಾಲ್ಕು ಇದ್ರಲ್ಲಿ ಎರಡು ಆಗ್ತದೆ, ಈಗ ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಒಟ್ಟು ಕೃಷಿ ಒಂದು ನಿಮ್ಮ ಕೈ ಹಿಡಿದಿದೆ, ನಡೆಸ್ಕೊಂಡು ಹೋಗ್ತಾ ಇದೆ, ಬದುಕು ಹಸನಾಗಿದೆ ಅನ್ಸುತ್ತೆ. ಇಲ್ಲ ತೊಂದರೆ ಇಲ್ಲ ನಮ್ಗೆ ಇದ್ರಿಂದ. ನಾವೀಗ ಈ ಮಟ್ಟದಲ್ಲಿ ಇರೋ ಕೃಷಿ ಇಲ್ಲ, ಮತ್ತೆ ಬಾಕಿ ಹೊರಗಿನ ದುಡಿಮೆ ಏನಿಲ್ಲ ನಮ್ದು. ನಮ್ದು ಏನಿದ್ರೆ ನಮ್ದೇ ಕೆಲಸ. ಅದ ಸ್ವಲ್ಪ ಅಂದ್ರೆ ಅದರಲ್ಲ ಮೇಂಟೈನ್ ಮಾಡ್ಕೊಳ್ತೀವಿ ನಾವು. ನಮ್ದು ದುಂದು ವೆಚ್ಚ ಏನಿಲ್ಲ, ಯಾವುದೇ ರೀತಿಯಲ್ಲಿ ದುಂದು ವೆಚ್ಚ ಇಲ್ಲ. ಹಾಗಾಗಿ ಸಾಕಾಗ್ತದೆ. ಏನು ಕೆಲವೊಂದು ಮತ್ತೆ ದೈವ ಕೃಪನೂ ಇರ್ತದೆ, ಅಂತವಕ್ಕೇನು ದೊಡ್ಡ ದೊಡ್ಡ ಹೊಡ್ತದಂತ ಏನು ಸಮಸ್ಯೆ ಬರ್ತಾ ಇಲ್ಲ. ಸಾಕಾಗ್ತದೆ, ಏನು ನಡೀತದೆ, ಜೀವನ ಯಾಕೋ ನಡೀತಾ ಇರ್ತದೆ ಇಷ್ಟೇ. ಸ್ವಸಹಾಯ ಸಂಘ ಅಂತವೆಲ್ಲ ಕಟ್ಕೊಂಡು ಏನರ ಸಂಘ ಮಾಡಿದ್ದಾರೆ? ಸ್ವಸಹಾಯ ಸಂಘ ನಾವು ಯಾವುದು ಮಾಡಲಿಲ್ಲ, ಅಂದ್ರೆ ನಾವು ವೈಯಕ್ತಿಕವಾಗಿ ಯಾವುದು ಮಾಡಲಿಲ್ಲ. ನಮ್ದು ಸ್ವಸಹಾಯ ಸಂಘ ಅಂದ್ರೆ ಸೊಸೈಟಿ ಎಲ್ಲ ಮಹಿಳೆಯರದಲ್ಲೇ ಇದೆ. ಮಹಿಳೆಯರದೆಲ್ಲ ಸಂಘ ಸಂಸ್ಥೆ ನಮ್ಮಲ್ಲಿ ಪುರುಷರ ಸಂಘ ಕಡಿಮೆ, ಮಹಿಳೆಯರ ಸಂಘನೇ ಜಾಸ್ತಿ ಇದೆ. ಧರ್ಮಸ್ಥಳ ಸಂಘದ್ದು ಸ್ವಸಹಾಯ ಸಂಘ ಅಂತಲ್ಲ, ಅವರು ಅದರಲ್ಲ ಮಾಡ್ತಾ ಇದ್ದಾರೆ ಸಂಘದಲ್ಲಿ. ನಿಮ್ಮನೆಯವರು? ನಮ್ಮನೆಯವರು ಇದ್ದಾರೆ ಸಂಘದಲ್ಲಿ. ಹೌದು, ಸಂಘದಲ್ಲಿ ಮೆಂಬರ್ ಆಗಿರೋದ್ರಿಂದ ಏನರ ಅನುಕೂಲ ಆಗಿದೆ ನಿಮಗೆ? ನಾವು ಸಂಘದಿಂದ ಏನು ಪ್ರಯೋಜನ ಪಡ್ಕೊಳ್ಳಿಲ್ಲ ಇನ್ನು. ಯಾಕಂದ್ರೆ ಸಂಘದ ಸಾಲ ಪಡ್ಕೊಂಡು ಏನು ಪ್ರಯೋಜನ ಮಾಡುವ ಅಂದ್ರೆ ಆ ಸಂಘದ್ದು ಅವ್ರದ್ದು ರೆಗ್ಯುಲರ್ ಆಗಿ ಪ್ರತಿ ವಾರಕ್ಕೆ ತುಂಬಬೇಕು. ನಮ್ದು ವಾರದ ಪೇಮೆಂಟ್ ಯಾವುದೂ ಇಲ್ಲ, ನಾವು ದುಡಿಮೆ ಇಲ್ಲದೆ ಇರೋದ್ರಿಂದ ವಾರದ ಪೇಮೆಂಟ್ ಇರೋದಿಲ್ಲ ನಮ್ಮ ಕೈಲಿ. ನಮ್ಗೆ ಎರಡೂವರೆ ತಿಂಗಳಕ್ಕೊಂದು ಸ್ವಲ್ಪ ತೆಂಗಿನ ಇನ್ಕಮ್ ಪೇಮೆಂಟ್ ಬರ್ತದೆ, ಎರಡೂವರೆ ಮೂರು ತಿಂಗಳು ಅವ್ರು ಯಾವಾಗ ಕಟಿಂಗ್ ಮಾಡ್ರೆ ಅವಾಗ. ಅದರಂತೆ ಭತ್ತ ಮೂರು ತಿಂಗಳದ್ದು ಬೆಳೆಯೋದು ಭತ್ತದಾಗ್ಬೇಕು ಆ ಸೀಸನ್. ಆಮೇಲೆ ಅಡಿಕೆ ಬಿಡಿ ವರ್ಷಕ್ಕೊಮ್ಮೆ ಸಿಕ್ಕದಂಗೆ ಅದು. ಹಾಗಾಗಿ ನಾವು ಆ ಸಂಘದ ಸಾಲೆಲ್ಲ ಸ್ವಲ್ಪ ಹೆಚ್ಚೆಚ್ಚು ಬಳಸ್ಕೊಳ್ಳಿಲ್ಲ, ಅದನ್ನು ರಿಟರ್ನ್ ಮಾಡೋದು ಕಷ್ಟ ಅಂತ. ನಮ್ದೇನಿದ್ರು ನಮ್ದು ಸ್ವಸಹಾಯ ಸಂಘದ ಅಂದ್ರೆ ಸೊಸೈಟಿ, ಅದ್ರದ್ದು ಮಾತ್ರ ಬಳಸ ವರ್ಷಕ್ಕೊಮ್ಮೆ ಕಂತ ಅಂತವ್ ಮಾತ್ರ ಬಳಸ್ಕೊಳ್ತೀವಿ ಅಷ್ಟೇ. ಬೆಳೆ ಸಾಲ, ಮಾಧ್ಯಮಿಕ ಸಾಲ ಇಂಥವ್. ಏನ್ ಮಾಡ್ತೀರಿ ಸಾಲ ತಗೊಂಡು? ಸಾಲ ಆದ್ರೆ ಪ್ರತಿ ವರ್ಷ ಅವಶ್ಯ ಇದ್ದಾಗ ಕೆಲವೊಮ್ಮೆ ಏನಾದ್ರು ಕಟ್ಟಡ ಮಾಡ್ಬೇಕು ಅಥವಾ ಕಾರ್ಯಕ್ರಮ ಬಂತು ಮನೇಲಿ, ಅವಾಗೆಲ್ಲ ಅನಿವಾರ್ಯ ಸಾಲ ತಗೊಂಡು ಯಾವ್ದೋ ಒಂದು ಇದ್ರಲ್ಲಿ ತಗೊಂಡು ಇದ್ರಲ್ಲಿ ಖರ್ಚಾಕ್ ಕಾರ್ಯಕ್ರಮ ಮದುವೆ ಇಂಥವಲ್ಲಿ. ಮದುವೆಗೆ ಅದಕ್ಕೆಲ್ಲ ಸಾಲ ಮಾಡ್ಲೇಬೇಕಾ? ಮಾಡ್ಲೇಬೇಕು ಮದುವೆಗೆ. ಇಲ್ಲ ಸರ್, ಎಲ್ಲ ಪೂರ್ವಕವಾಗಿ ಯಾರು ಆ ರೀತಿಯಾಗಿ ತಯಾರು ಇಟ್ಕೊಳ್ಳೋದಿಲ್ಲ ಸಾಲ ಮಾಡ್ಕೊಂಡೆ ಮಾಡೋದು. ಸಾಮಾನ್ಯ ಪ್ರತಿಯೊಬ್ಬರ ಪರಿಸ್ಥಿತಿನೂ ಹಾಗೆ ಇದೆ. ನಮ್ಮದು ಅಂದ್ರೆ ಮೊದಲಿಂದನೂ ಅಂತದೇ ಪರಿಸ್ಥಿತಿ. ನಮ್ಮ ತಂದೆಯವರದು ಕಾಲದಿಂದನು ಹಾಗೆ, ಅವ್ರ ತಂದೆಯವ್ರಿಗೆ ಐದು ಜನ ತಂಗಿರಿದ್ರು, ಅವಾಗ ಪರಿಸ್ಥಿತಿ ಇಲ್ಲ ಅವಾಗ ಅದು. ಅನಂತರ ನಾವು ಅದೇ ಮಾಡ್ಕೊಂತ ಹೋಗುದು ಎಲ್ಲ. ಅಂದ್ರೆ ಮದುವೆ ಸರಳ ಮದುವೆ ಆದಷ್ಟು ಒಳ್ಳೇದು. ಎಷ್ಟೋ ಸರಿ ಪಾಪ ಬಡವರು ತಂದೆ ತಾಯಿಗಳಿಗೆ ಮಕ್ಕಳು ಮದುವೆ ಮಾಡಿದ ಮೇಲೆ ತೀರಾ ಬಡತನಕ್ಕೆ ಹೋಗ್ಬಿಡ್ತಾರೆ, ಅವರು ಜೀವನ ಪರ್ಯಂತ ದುಡಿದ್ರು ಸಾಲ ತೀರಿಸ್ಲಿಕ್ಕಾಗಲ್ಲ. ಯಾಕೆ ಸರಳವಾಗಿ ಮದುವೆ ಆಗಬಾರ್ದು ನಾವು ಅನ್ನುವಂಥದ್ದು, ಆ ಮನಸ್ಥಿತಿ ಯುವಕರಲ್ಲಿ ಬರಬೇಕು, ತಂದೆ ತಾಯಿಗಳಲ್ಲಿ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಆ ಪದ್ಧತಿ ಬರ್ತಾ ಇದೆ. ಈಗ ಇತ್ತೀಚಿನ ದಿನದಲ್ಲಿ ಸದ್ಯ ಒಂದು ಮೂರ್ನಾಲ್ಕು ವರ್ಷದ ಈಚೆಗೆ ಸಾಮಾನ್ಯ ಸರಳ ವಿವಾಹ ಪದ್ಧತಿ ಅಂದ್ರೆ ಖರ್ಚು ಮಾಡಿದ್ರೆ ಸಹಿತ ಇದಿಲ್ಲ, ವರದಕ್ಷಿಣೆ ಅವೆಲ್ಲ ಕಡಿಮೆ ಆಗ್ತದೆ. ಮೊದಲು ಅದಿತ್ತು, ಹೆಣ್ಣು ಮಕ್ಕಳು ಕೊಡ್ಬೇಕು ಅಂದ್ರೆ ವರದಕ್ಷಿಣೆನೆ ಕೊಡ್ಬೇಕಿತ್ತು, ಬಂಗಾರ ಕೊಡ್ಬೇಕಿತ್ತು. ಈಗ ಕಡಿಮೆ ಆಯ್ತು, ನಿನ್ ಮುಂದೆ ಆಗ್ಬರ್ತಿ ಬರ್ಬೋದು ಸರಳ ವಿವಾಹ ಪದ್ಧತಿ ಬರ್ಬೋದು. ಇನ್ನು ಬಂದ್ರೆ ಒಳ್ಳೇದು, ಒಳ್ಳೇದು ಬಂದ್ರೆ ಬಹಳ ಒಳ್ಳೇದು, ಬರ್ಬೇಕು ಅದು. ಸಾಮೂಹಿಕ ವಿವಾಹ, ಸರಳ ವಿವಾಹ, ಖರ್ಚಿಲ್ಲದ ವಿವಾಹ, ಪ್ರೇಮ ವಿವಾಹ, ರಿಜಿಸ್ಟರ್ ಮ್ಯಾರೇಜ್, ಅದೆಲ್ಲ ಬಂದ್ರೆ ಅಡ್ಡಿಲ್ಲ, ಅನುಕೂಲ, ಏನು ತೊಂದರೆ, ಹೊರೆ ಆಗೋದಿಲ್ಲ. ನಮಸ್ಕಾರ. ನಮಸ್ಕಾರ. ಅಡಿಕೆ, ತೆಂಗು ಹಾಗೂ ತರಕಾರಿ ಬೇಸಾಯ ಕುರಿತು ಹೊನ್ನಾವರ ತಾಲೂಕು ಜಲವಳ್ಳಿಯ ತಿಮ್ಮಪ್ಪ ಕೇಶವ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಣಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ. ಈಗ ಕೇಳಿ ರೈತರಿಗೆ ಸಲಹೆ. ಜಾನುವಾರುಗಳಲ್ಲಿನ ಸಾಂಕ್ರಾಮಿಕ ರೋಗಗಳು ಹಾಗೂ ಅವುಗಳ ಹತೋಟಿ. ಗಳಲೆ ರೋಗ. ಗಳಲೆ ರೋಗ ಫಾಸ್ಟುರೆಲಾ ಮಲ್ಟೋಸೀಡಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಈ ರೋಗವು ಮುಖ್ಯವಾಗಿ ಹಸು, ಎಮ್ಮೆ, ಕುರಿ ಮತ್ತು ಮೇಕೆಗಳಲ್ಲಿ ಹಾಗೂ ಕಾಡು ಪ್ರಾಣಿಗಳಾದ ಆನೆ, ಜಿಂಕೆ, ಕಡವೆ, ಕಾಡುಕೋಣ ಮುಂತಾದ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಈ ರೋಗವು ಹೆಚ್ಚಾಗಿ ಮಳೆಗಾಲದ ಪ್ರಾರಂಭದ ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ರೋಗಾಣುವು ಆಹಾರ ಮತ್ತು ನೀರಿನ ಮುಖಾಂತರ ಪ್ರಾಣಿಯ ದೇಹವನ್ನು ಪ್ರವೇಶಿಸುತ್ತವೆ. ರೋಗಗ್ರಸ್ತ ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡುತ್ತದೆ. ಈ ರೋಗಾಣುವು ಪ್ರಾಣಿಯ ದೇಹದಲ್ಲಿ ಶೈತ್ಯಾವಸ್ಥೆಯಲ್ಲಿ ಇರುವುದರಿಂದ ವಾತಾವರಣ ವೈಪರೀತ್ಯ, ದೂರದ ಪ್ರಯಾಣದ ಪ್ರಯಾಸದಿಂದ ರೋಗ ಉಂಟುಮಾಡುತ್ತದೆ. ಈ ರೋಗದ ಲಕ್ಷಣಗಳು ಹೇಗಿರುತ್ತದೆಂದರೆ, ರೋಗಗ್ರಸ್ತ ರಾಸುವು ಸ್ವಲ್ಪ ಸಮಯದಲ್ಲಿಯೇ ಅಸ್ವಸ್ಥಗೊಂಡು ಜ್ವರ ಕಾಣಿಸಿಕೊಳ್ಳುತ್ತದೆ, ಮಂಕಾಗಿ ಮೇವು ತಿನ್ನುವುದನ್ನು ಬಿಡುತ್ತದೆ, ಹೊಳ್ಳೆಗಳು ಹಿಗ್ಗಿಕೊಂಡು ಪುಪ್ಪಸದಿಂದ ಒಳಧ್ವನಿಯಲ್ಲಿ ಗುರುಗುಟ್ಟುವ ಸಪ್ಪಳ ಬರುತ್ತದೆ. ಈ ಲಕ್ಷಣಗಳು ಸುಮಾರು 10-15 ಗಂಟೆಯವರೆಗೆ ಸಾಗಿ ಮುಂದೆ ಜೊಲ್ಲು ಸುರಿಯತೊಡಗಿ ಗಂಟಲು ಊದಿಕೊಳ್ಳುತ್ತದೆ. ಮೂಗಿನಿಂದ ಅಂಟಿನಂತಹ ದ್ರವವು ಸೋರುತ್ತದೆ. ಕ್ರಮೇಣವಾಗಿ ಸಿಂಬಳವು ರಕ್ತ ಮಿಶ್ರಿತವಾಗುತ್ತದೆ. ಇದೇ ಈ ರೋಗದ ವಿಶೇಷ ಲಕ್ಷಣ. ರೋಗ ಕಾಲವು ಬಹಳ ಕಡಿಮೆ. ಚಿಕಿತ್ಸೆ ಕೊಡಿಸದ ರೋಗ ಪೀಡಿತ ರಾಸುಗಳಲ್ಲಿ ಹೆಚ್ಚಿನವು 24 ಗಂಟೆಗಳಲ್ಲಿ ಸಾಯುತ್ತವೆ. ಈ ರೋಗ ಲಕ್ಷಣಗಳು ಕಾಣಿಸಿದ ಕೂಡಲೇ ತಜ್ಞರಿಂದ ಚಿಕಿತ್ಸೆ ಕೊಡಿಸಬೇಕು. ಸಾಮಾನ್ಯವಾಗಿ 3-5 ದಿನಗಳವರೆಗೆ ಚಿಕಿತ್ಸೆ ಕೊಡಿಸುವುದು ಹೆಚ್ಚು ಫಲಕಾರಿ. ರೋಗಗ್ರಸ್ತ ರಾಸುಗಳನ್ನು ಕಡ್ಡಾಯವಾಗಿ ಬೇರ್ಪಡಿಸಿ ಆರೈಕೆ ಮಾಡಬೇಕು. ದೂರ ಪ್ರಯಾಣ ಮಾಡಬಾರದು. ಶೀತ ಮತ್ತು ಧೂಳಿನಿಂದ ಕೂಡಿದ ವಾತಾವರಣದಿಂದ ದೂರವಿಡಬೇಕು. ಅವುಗಳಿಗೆ ಹೆಚ್ಚು ಆಯಾಸವಾಗದಂತೆ ನೋಡಿಕೊಳ್ಳಬೇಕು. ಏಕೈಕ ಪ್ರತಿಬಂಧಕ ಕ್ರಮವೆಂದರೆ, ಆರೋಗ್ಯವಂತ ಎಲ್ಲಾ ರಾಸುಗಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಗಂಟಲು ಬೇನೆ ರೋಗದ ಲಸಿಕೆಯನ್ನು ಹಾಕಿಸಬೇಕಾಗುತ್ತದೆ. ಹುಚ್ಚುನಾಯಿ ರೋಗ. ಹುಚ್ಚು ರೋಗವು ರೇಬಿಸ್ ವೈರಸ್ನಿಂದ ಬರುತ್ತದೆ. ಈ ರೋಗ ಎಲ್ಲಾ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಬರುತ್ತದೆ. ನಾಯಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ರೋಗ ಹರಡುವ ವಿಧಾನ ಮುಖ್ಯವಾಗಿ ರೇಬಿಸ್ ಸೋಂಕು ಪ್ರಾಣಿಗಳ ಕಡಿತದಿಂದ, ರೋಗಾಣು ಇರುವ ಜೊಲ್ಲು ಸಂಪರ್ಕದಿಂದ ಈ ರೋಗ ಹರಡುತ್ತದೆ. ಕಡಿತ ಅಥವಾ ಗಾಯಗಳ ಮೂಲಕ ಈ ರೋಗ ಬಾವಲಿ, ನರಿ ಮತ್ತು ತೋಳಗಳಿಂದ ಸಹ ನಾಯಿಗಳಿಗೆ ಬರುತ್ತದೆ. ಅನಂತರ ಹುಚ್ಚು ನಾಯಿಗಳು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಕಚ್ಚುವುದರಿಂದ ಜೊಲ್ಲು ರಸದಲ್ಲಿರುವ ವೈರಸ್ಗಳಿಂದಾಗಿ ಈ ರೋಗ ಹರಡುತ್ತದೆ. ಹುಚ್ಚು ನಾಯಿ ಕಚ್ಚಿದ 1 ತಿಂಗಳಿನಿಂದ 1 ವರ್ಷದವರೆಗೆ ಪ್ರಾಣಿಗಳಲ್ಲಿ ರೋಗದ ಲಕ್ಷಣಗಳು ಕಾಣಿಸುತ್ತವೆ. ಬಾಯಿಯಲ್ಲಿ ಜೊಲ್ಲು ಸುರಿಯುವಿಕೆ, ಬೇರೆ ಪ್ರಾಣಿಗಳನ್ನು ವಿನಾಕಾರಣ ಅಟ್ಟಿಸಿಕೊಂಡು ಹೋಗುವುದು ಮತ್ತು ಕಚ್ಚುವುದು, ದುರುಗುಟ್ಟಿಕೊಂಡು ನೋಡುವುದು, ಆಹಾರ ತಿನ್ನುವುದಿಲ್ಲ, ಒಂದು ಕಡೆ ಮಲಗುತ್ತದೆ, ರೋಗ ಲಕ್ಷಣ ಕಂಡ 10 ದಿನಗಳ ಸಮಯದಲ್ಲಿ ಸಾಯುತ್ತದೆ. ಈ ರೋಗ ಬರದಿರಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು ಹೇಗೆಂದರೆ, ಎಲ್ಲಾ ನಾಯಿಗಳಿಗೆ ಪ್ರತಿ ವರ್ಷ ಹುಚ್ಚು ರೋಗದ ಲಸಿಕೆ ಹಾಕಿಸುವುದು ಬಹಳ ಮುಖ್ಯ. ಹುಚ್ಚು ರೋಗ ಲಸಿಕೆ ಹಾಕದ ಬೀದಿ ನಾಯಿಗಳನ್ನು ನಾಶ ಮಾಡುವುದು, ರೋಗ ಬಂದ ನಾಯಿ ಇತರೆ ಪ್ರಾಣಿಗಳನ್ನು ಮುಟ್ಟಬಾರದು, 10 ದಿನ ಅದನ್ನು ಕಟ್ಟಿಹಾಕಿ ಗಮನಿಸಬೇಕು, ಹುಚ್ಚು ನಾಯಿ ಕಡಿದ ಪ್ರಾಣಿಗಳನ್ನು ಪಶುವೈದ್ಯರಿಗೆ ತೋರಿಸಬೇಕು. ಹುಚ್ಚು ನಾಯಿ ರೋಗದಿಂದ ನರಳುವ ಪ್ರಾಣಿಗಳ ಸೇವಕರು ರೋಗ ನಿರೋಧಕ ಲಸಿಕೆ ಹಾಕಿಸಿಕೊಳ್ಳಬೇಕು. ನೆರಡಿ ರೋಗ. ಬ್ಯಾಸಿಲಸ್ ಅಂತ್ರಿಯಾಸಿಸ್ ಎಂಬ ಸೂಕ್ಷ್ಮ ಜೀವಿಯಿಂದ ಈ ರೋಗವು ದನ, ಎಮ್ಮೆ, ಕುರಿ, ಮೇಕೆ, ಕುದುರೆ ಮತ್ತು ಮನುಷ್ಯರಲ್ಲಿ ಬರುತ್ತದೆ. ವರ್ಷದ ಯಾವ ಸಮಯದಲ್ಲಾದರೂ ಕಾಣಬಹುದು. ಆದರೂ ದನಗಳಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಬರುತ್ತದೆ. ಈ ರೋಗ ಹರಡುವ ವಿಧಾನ ಸೂಕ್ಷ್ಮ ಜೀವಿಗಳಿರುವ ನೀರು ಅಥವಾ ಮೇವು ಸೇವಿಸುವುದರಿಂದ ಈ ರೋಗವು ಬರುತ್ತದೆ. ಈ ರೋಗದ ಲಕ್ಷಣಗಳು ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ದನಗಳು ಸಾಯುವವು, ಮೇವು ಬಿಡುವುದು, ಹೆಚ್ಚು ನಾಡಿ ಬಡಿತ ಉಸಿರಾಟ, ದೇಹದ ನಾನಾ ಭಾಗಗಳಲ್ಲಿ ಬಾವು ಬರುತ್ತದೆ. 6 ಗಂಟೆಯಿಂದ 3 ದಿನದಲ್ಲಿ ಸಾವು. ಸಾವಿನ ಸಮಯದಲ್ಲಿ ಮೂಗು, ಬಾಯಿ ಮತ್ತು ಗುದದ್ವಾರದಿಂದ ರಕ್ತಸ್ರಾವವಾಗುತ್ತದೆ. ಇದಕ್ಕೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು: ಪ್ರತಿ ವರ್ಷ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಈ ರೋಗದ ಲಸಿಕೆಯನ್ನು ಕೊಡಿಸಬೇಕು. ರೋಗದಿಂದ ನರಳುವ ದನಗಳಿಗೆ ಚಿಕಿತ್ಸೆ ಮಾಡಿಸಬೇಕು. ಸತ್ತ ದನಗಳ ದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡದೆ ಸುಡಬೇಕು ಅಥವಾ ಆಳವಾದ ಗುಂಡಿಗಳಲ್ಲಿ ಹೂಳಬೇಕು. ಅರಿವಿಲ್ಲದೆ ಚರ್ಮ ಬಿಡಿಸಿ ದೇಹವನ್ನು ಹಳ್ಳಗಳಲ್ಲಿ ಹಾಕಿದರೆ ರೋಗ ಹರಡುವ ಕ್ರಿಮಿಕೀಟಗಳು ಸ್ಟೋರ್ಸ್ ರೂಪ ಹೊಂದಿ ಅನೇಕ ವರ್ಷ ಬದುಕಿ ರೋಗ ಹರಡುತ್ತವೆ. ಚಪ್ಪೆ ರೋಗ. ಈ ರೋಗವು ಕ್ಲಾಸ್ಟ್ರೇಡಿಯಂ ಜಾತಿಗೆ ಸೇರಿದ ವಿಷಾಣುವಿನಿಂದ ಹರಡುತ್ತದೆ. ಈ ರೋಗ ದನ, ಎಮ್ಮೆ ಮತ್ತು ಕುರಿಗಳಲ್ಲಿ ಹರಡುತ್ತದೆ. ಸಾಮಾನ್ಯವಾಗಿ ಈ ರೋಗವು ಮಳೆಗಾಲದ ಕೊನೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ರೋಗ ಹರಡುವ ವಿಧಾನ: ಕಲುಷಿತ ಮೇವು ಹಾಗೂ ದೇಹದ ಮೇಲೆ ಉಂಟಾಗುವ ಗಾಯಗಳ ಮೂಲಕ ರೋಗಾಣುಗಳು ಪ್ರಾಣಿಗಳ ದೇಹವನ್ನು ಪ್ರವೇಶಿಸುತ್ತವೆ. ಮಾಂಸಖಂಡಗಳಲ್ಲಿ ಅಭಿವೃದ್ಧಿಗೊಂಡು ಅವುಗಳಿಂದ ಹೊರಸೂಸುವ ವಿಷ ಪದಾರ್ಥಗಳಿಂದ ರೋಗವನ್ನುಂಟು ಮಾಡುತ್ತವೆ. ಈ ರೋಗದ ಲಕ್ಷಣಗಳು: ಜ್ವರ ಬರುತ್ತದೆ, ಚಪ್ಪೆ ಮಾಂಸಖಂಡಗಳು, ಕೆಲವೊಮ್ಮೆ ಕುತ್ತಿಗೆ ಭುಜದ ಮಾಂಸಗಳು ಊದಿಕೊಂಡಿರುತ್ತವೆ ಮತ್ತು ಮೇಲೆ ಕೈ ಆಡಿಸಿದರೆ ಗಾಳಿಗುಳ್ಳೆಗಳ ಶಬ್ದ ಬರುತ್ತದೆ, ಕುಂಟುವುದು, ಮಲಗುವುದು, ಮೇವು ಬಿಡುವುದು. ರೋಗ ಕಾಣಿಸಿಕೊಂಡ 1 ಅಥವಾ 2 ತಾಸಿನ ಒಳಗೆ ಸೂಕ್ತ ಚಿಕಿತ್ಸೆ ದೊರೆಯದಿದ್ದಲ್ಲಿ ಪ್ರಾಣಿಗಳು ಸಾವನ್ನಪ್ಪುತ್ತವೆ. ಈ ರೋಗ ತಡೆಗಟ್ಟುವ ವಿಧಾನ: ಪ್ರಾಣಿಗಳ ದೇಹದ ಮೇಲೆ ಉಂಟಾಗುವ ಗಾಯಗಳಿಗೆ ತಕ್ಷಣ ಆಂಟಿಸೆಪ್ಟಿಕ್ ದ್ರಾವಣವನ್ನು ಲೇಪಿಸಬೇಕು. ರೋಗ ಲಕ್ಷಣಗಳು ಕಂಡು ಬಂದ ತಕ್ಷಣ ಹತ್ತಿರದ ಪಶುವೈದ್ಯರನ್ನ ಕಂಡು ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಹಾಗೂ ಅವರ ಮಾರ್ಗದರ್ಶನವನ್ನು ಪಡೆಯಬೇಕು. ಪ್ರತಿ ವರ್ಷವೂ ಲಸಿಕೆಯನ್ನು ಹಾಕಿಸಬೇಕು. ಕಂದು ರೋಗ. ಈ ರೋಗ ಬ್ರುಸೆಲ್ಲಾ ಎಂಬ ಸೂಕ್ಷ್ಮ ಜೀವಿಯಿಂದ ದನ, ಎಮ್ಮೆ, ಕುರಿ, ಮೇಕೆ ಪ್ರಾಣಿಗಳಲ್ಲಿ ಬರುತ್ತದೆ. ಈ ರೋಗ ಪ್ರಾಣಿಗಳ ಮುಖಾಂತರ ಮನುಷ್ಯರಿಗೆ ಹರಡುತ್ತದೆ. ಸೂಕ್ಷ್ಮ ಜೀವಿ ಇರುವ ಆಹಾರ, ನೀರು ಸೇವಿಸುವುದರಿಂದ, ಉಸಿರಾಟದ ಮೂಲಕ, ಚರ್ಮದ ಮೂಲಕ, ಕೃತಕ ಗರ್ಭಧಾರಣೆಯಿಂದ ಮತ್ತು ರೋಗಗ್ರಸ್ತ ಗರ್ಭಾವಸ್ಥೆಯ ಕೋಣಗಳನ್ನು ಗರ್ಭಧಾರಣೆಗೆ ಉಪಯೋಗಿಸಿದಾಗ ಈ ರೋಗ ಹರಡುತ್ತದೆ. ಈ ರೋಗದ ಲಕ್ಷಣಗಳು: ಗರ್ಭಾವಸ್ಥೆಯ 5 ತಿಂಗಳ ನಂತರ ಕಂದು ಹಾಕುವುದು, ಸತ್ತೆ ಬೀಳದಿರುವುದು, ಗರ್ಭಕೋಶದಲ್ಲಿ ಕೀವು ತುಂಬುವುದು, ಗೂಳಿಗಳಲ್ಲಿ ಬೀಜಗಳು ಊದಿಕೊಂಡಿರುವುದು, ರೋಗದಿಂದ ಗುಣಮುಖವಾದ ಹಸುಗಳ ಕೀಲು ಊದಿಕೊಂಡಿರುತ್ತದೆ ಮತ್ತು ನೋವು ಇರುತ್ತದೆ. ಇದಕ್ಕೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮ ಹೇಗೆಂದರೆ, ರೋಗ ಕಂಡ ಕೂಡಲೇ ಪಶುವೈದ್ಯರ ಸಲಹೆ ಪಡೆಯಬೇಕು. ಎಲ್ಲಾ ಹೆಣ್ಣು ಕರುಗಳಿಗೆ 6 ತಿಂಗಳ ಪ್ರಾಯದಲ್ಲಿ ಬ್ರುಸೆಲೋಸಿಸ್ ಲಸಿಕೆ ಹಾಕಿಸುವುದು. ಇದು ಜೀವನ ಪೂರ್ತಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಪ್ರತಿ ವರ್ಷ ಆಕಳುಗಳಲ್ಲಿ ರೋಗ ಪರೀಕ್ಷಿಸಿ ಕಾಯಿಲೆ ಕಂಡುಹಿಡಿಯುವ ತಂತ್ರಗಳನ್ನು ಬಳಸಿ ರೋಗಗ್ರಸ್ತ ರಾಸುಗಳನ್ನು ಬೇರ್ಪಡಿಸಬೇಕು. ಕಂದು ಹಾಕಿದ ರಾಸುಗಳ ವಿಸರ್ಜನೆಯನ್ನು ಕಠಿಣ ಕ್ರಿಮಿನಾಶಕಗಳಿಂದ ತೊಳೆಯುತ್ತಿರಬೇಕು. ರೋಗಗ್ರಸ್ತ ಗೂಳಿಗಳನ್ನು ನಾಶಪಡಿಸಬೇಕು. ಹೊಸದಾಗಿ ಖರೀದಿ ಮಾಡುವಾಗ ರಾಸುಗಳನ್ನು ರೋಗ ಪರೀಕ್ಷೆಗೊಳಪಡಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ. ಆಪಸ್ ಮೇ 2 ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ 2 ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹಿ ಹೈ. ಫಸಲೋ ಕಿ ಬುವಾಯಿ ಎವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ 2 ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ, ಕಟಾಯಿ ಎವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ. ಕಂಬೈನ್, ಹಾರ್ವೆಸ್ಟರ್, ಥ್ರೆಷರ್, ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ, ಬೋರಿಯೋ, ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೆ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಎವಂ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಎವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 155-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. बिजली तूफान जीवन एवं संपत्ति के लिए जोखिम भरे हो सकते हैं. मौसम की जानकारी लेते रहें और तूफान के दौरान अंदर रहें. लेकिन सिर्फ अंदर जाना काफी नहीं है, आपको सुरक्षित रहने के लिए सावधानी बरतनी होगी. खिड़की दरवाजों से दूर रहें, उन्हें बंद रखें तथा बालकनी, बरामदे और छत पर ना जाएं. पाइपलाइन तथा नल बिजली आकर्षित कर सकते हैं. मौसम खराब होने पर इन्हें ना छुएं, नहाएं नहीं तथा हाथ, कपड़े, बर्तन इत्यादि ना धोएं. तार वाले फोन का उपयोग ना करें. दीवार आउटलेट से नहीं जुड़े कॉर्डलेस और मोबाइल फोन का उपयोग कर सकते हैं. बैटरी बचाने के लिए SMS का प्रयोग करें. बिजली तूफान से पहले सभी विद्युत उपकरणों के प्लग निकाल दें और AC बंद कर दें. लगे हुए विद्युत उपकरण या तारों के संपर्क से बचें. आपातकालीन स्थिति में तुरंत प्राथमिक उपचार दें और एम्बुलेंस बुलाएं या अस्पताल ले जाएं. तैयारी में ही समझदारी. NDMA एवं IIPHG द्वारा जनहित में जारी. सुरक्षा नियमों की जानकारी बिजली तूफान में आपकी जान बचा सकती है. सबसे पहले पूरी तरह से बंद इमारत या वाहन के अंदर जाने की कोशिश करें. ट्रैक्टर, रिक्शा, मोटरसाइकिल जैसे खुले वाहनों का उपयोग ना करें. लोहे की छप्पर, खुली पार्किंग, बन रही इमारतें और ढके हुए बरामदे सुरक्षित शरण स्थान नहीं है. पेड़ के नीचे शरण न ले. यदि आप जंगल में हैं, तो सबसे छोटे पेड़ों के नीचे आश्रय खोजें. अगर आश्रय तक न पहुंच पाए तो आसपास की सबसे ऊंची वस्तु न बने. घुटनों के बीच सर रखकर दोनों एड़ियां छुए ऐसे उकड़ू कर बैठें. जमीन पर न लेटें. पानी और नावों से बाहर निकलें. पानी के खड्डों में खड़े न रहें. रबर के जूते पहने हों फिर भी. जानवरों को बाहर बंधा न छोड़ें. आपातकालीन स्थिति में प्राथमिक उपचार दें और एम्बुलेंस बुलाएं या अस्पताल ले जाएं. तैयारी में ही समझदारी. NDMA एवं IIPHG द्वारा जनहित में जारी. ಇಂದಿನ ಜನಪದ ಸಂಗೀತದಲ್ಲಿ ದಾಕು ಗಣೇಶಗೌಡ ಹಾಗೂ ಸಂಗಡಗರಿಂದ ಸಂಪ್ರದಾಯದ ಹಾಡುಗಳು. ಜಯ ಜಯ ಜಯ ಜಯ ಮೂರು ಅರುವಕ್ಕದಲ್ಲಿ ಗಟ್ಟಗಿಂದ ಮೇನಾಗಿ ಗಟ್ಟಗಿಂದ ಕೆಳಗಾಗಿ ಕಾಕಿಗಳಂತೆ ಕಡಲಮರಂತೆ ತಳನಾಡಿತಂಗಾಗಿ ಸೀತಿಗಟ್ಟಂತೆ ಧುರವಾಣ ಬಿಟ್ಟಂತೆ ಜೂತ ನಂಬರ್ಸ್ ಬಂದು ಕಾನೇನು ಕಸಿ ತೀರೆ ನೆಗೆಸಿ ತೀರೆಗಿನಂದರೆ 66 ಮುಂದಕ್ಕೆ ಶಿವದಾನ ಬಿಡಿಸಿ ಶಿವದಾನ ಕಟ್ಟಿಸಿ ಅದೆಲ್ಲರೂ ಬಲ್ಲಂದರೆ ಆಟೊಳಗಿರುವ 6,000 ಬಂದು ಬಲ್ಲರು ಮುಡಿಸರೆಲ್ಲರು ಇರುವಂತಹ 3,100 ಬಂದು ಬಲ್ಲರು. ಕೊಡಂದ್ರ ಕೊಡು, ಕಾಸರ ಕೊಡು, ಬೀಡಂದ್ರೆ ಬಿಡು, ಮಂಕಿನೇ ಬಿಡು, ಮ್ಯಾನ್ ಹೊಡೆದ್ರೆ ಸೂರ್ಯದ ಬೆಳಕು, ಕೆಳಗು ನಿಂದ್ರೆ ದೀಪದ ಬೆಳಕು, ಹುಂಡಿನ ಕರ್ಕೊಂಡು ಗಿಂಡಿಲಿ ಹೊಯ್ಕೊಂಡು ಲೈಚಡಿ ಮೆಟ್ಕೊಂಡು ಲೈಗಿಂಡು ಹೊತ್ಕೊಂಡು ಹಿರಿಯರು ನನ್ಕೊಂಡು ಕೆರೆಯರು ಕರ್ಕೊಂಡು ಪಟ್ಟಿನ ಹೊತ್ಕೊಂಡು ಚಂಡಿನ ಮೆಟ್ಕೊಂಡು ಸ್ವಾಮಿ ನನ್ಕೊಂಡು ಭೂಮಿ ಮೆಟ್ಕೊಂಡು ಕನ್ಯ ಕಜಾರಿಗೂ ಕಪ್ಪುರಿಗೂ ಬಟ್ಕೊಡ್ಲಗಂತೂ ನಾನೇ ಶ್ರೀಮಂತಕ್ಕೂ ತಂದಿರುದಾರಿಗೂ ಜಯ ಜಯ. ಗೋಕಾರ ಮಾಬಲೇಶ್ವರ ಬಲ್ಲಂಗ ಮಲಗಾಗಲು ಕನ್ಯ ಕಜಾರಿಗೂ ಕಪ್ಪುರಿಗೂ ಬಟ್ಕೊಡ್ಲಗಂತೂ ನಾನೇ ಶ್ರೀಮಂತಕ್ಕೂ ತಂದಿರುದಾರಿಗೂ ಜಯ ಜಯ. ಇದು ಮುಂದೆ ಇರಬೇಕು ಬಯಲಂಗ ಮಲ್ಲಗಾಗಲು ತನ್ನ ಕೈದರಿಗೂ ಕೊಪ್ಪದಿಗಳಿಗೂ ಬಟ್ಟವರ್ಗಳಿಗೂ ನಾಳೆ ಶ್ರೀಮಂತರಿಗೂ ತಂದೆ ಇರಿದಾರಿಗೂ ಜಯ ಜಯ. ಹರಿವಾಣಾದಾಗೆ ಅಗಳಾದಾರುತಿ ಮಾಡಿ ಯಾವಕ್ಕ ಜಾಣೆ ಮಣಿ ಮಾಡಿ ಯಾವಕ್ಕ ಜಾಣೆ ಮಣಿ ಮಾಡಾರುತಿ ಮಾಡಿ ಸಂಪೂಗಿ ಹೂಗ ಸುಳಿ ಮುಚ್ಚೆ ಹೋಗ ಸುಳಿ ಮುಚ್ಚೆ ಗಿರಿಯನ ಮುಚ್ಚೆ ಯಾವಕ್ಕ ಜಾಣೆ ಮಾಡಿ ಮಾಡಿ ಯಾವಕ್ಕ ಜಾಣೆ ಮಣಿ ಮಾಡ ರುಚಿ ಮಾಡಿ ಸಂಪುಗೆ ಹೋಗೆ ಸುಳಿ ಮುಚ್ಚೆ ಸಂಪುಗೆ ಹೋಗೆ ಸುಳಿ ಮುಚ್ಚೆ ಗಿರಿಯನ ಮುಚ್ಚೆ ತೋರಿಸಿ ದೊಡ್ಡ ಬಾರ ಮಾಗ ಹರಿವಾಣಾದಾಗೆ ಅಗಳಾದ ರುಚಿ ಮಾಡಿ ಯಾವ ತಂಗಿ ಜಾಣೆ ಮಣಿ ಮಾಡಿ ಸೋಬ ಯಾವ ತಂಗಿ ಜಾಣೆ ಮಣಿ ಮಾಡ ರುಚಿ ಮಾಡಿ ಮಲ್ಲುಗೆ ಹೂಗ ಸುಳಿ ಮುಚ್ಚೆ ಸೋಬ ಮಲ್ಲುಗೆ ಹೂಗ ಸುಳಿ ಮುಚ್ಚೆ ಗಿರಿಯನ ಮುಚ್ಚಿ ತೋರಿಸಿ ದೊಡ್ಡ ವರ ಮಗಳಿಗೆ ಸೋಬ ತಲಮಕ ತಂಬಕ ಕಶಿಪೆ ಚನಮಣಿ ಚೌಕುಳಿ ರಥರಥ ರಾಯಗು ತಲಮಕ ತಂಬಕ ಚನಮಣಿ ಚೌಕುಳಿ ಕುಸುಮಾರ ತಿಯ ಬೇಡ ಯಾವನ್ನು ಚಂದ ನಮ್ಮನ್ನು ಚಂದ ಪುಟ ಪಟ ಕಾಲಿಗೆ ಗಟ್ಟಿ ಗಿರಿಗಿಟ್ಟಿ ನಾರಿವಿನ ಸಿಲಕ ನೀರಾದ ಬಟ್ಟೆ ಪಟ್ಕಳ ಮಲ್ಲಿಗೆ ತಾತು ಬಂದು ಚಾ ಸರ್ಪ ಕೊಲ್ತು ಬಂದು ಮುತ್ ಮುತ್ ಮಾಡಿದ ಬರಣಿ ತಟ್ಟೆ ಜಾಕ ಮುಕ್ಕಮ್ಮಿ ಗುಡುಗು ಜಿರಿಗಿ ತಾಕು ಜೈ ಮಂಗಳ ರಾತಿಯ ಬೇಡ ಪಿತಾಂಬರ ಕೈಯಲ್ಲಿ ಕೊಳಲು ಪುಟ್ಟಿದ ತಿರಗಿಂದ ಪರಿಮಳು ಲೇಸಕ್ಕೆ ಪದ್ಮಾವಿಗೆನು ಧರಿಸಿದ ವಾಸುದೇವನಿಗೂ ವನಿತ ಗಿರಿ ಲಕ್ಷ್ಮಿಗೂ ಭಾಸಿಂಗು ದಾರತಿಯ ಬೇಡ ಕಾಲಲ್ಲಿ ಕಿರುಗಜ್ಜೆ ನೀಲದ ಬಾವುಲಿ ನೀಲವರ್ಣ ನಾಣ್ಯಗಳಾಗುವ ನಮ್ಮ ಭಾವ ಜನ ಎನಿಗೂ ನೀಲ ಗೋಪಾಲ ನಿನಗೂ ನೀಲ ಬಾಲ ನೀಲವರ ನಿನಗೂ ಬಾಲಗೋಪಾಲ ನಿನಗೂ ವನಿತ ಗಿರಿ ಲಕ್ಷ್ಮಿಗೂ ನೀಲ ದಾರತಿಯ ಬೇಡ ಕೋಟೆಯ ದೇವರ್ಗಳ ನಡೆಕೊಂಡು ಹೊತ್ತವತರದಲ್ಲಿ ಆಡಿದ ನಮ್ಮ ಸತ್ಯ ಭಾಮಯ ಪ್ರಿಯ ಪುರಂದರ ವಿಠಲ ಗೋಪಾಲ ನಿತ್ಯುತ್ತಮನಿಗೂ ಹಣಿ ಶ್ರೀ ಶ್ರೀ ಲಕ್ಷ್ಮಿಗೂ ಮುತ್ತಿ ನಾರತಿಯ ಬೇಡ ನಾರತಿಯ ಬೇಡ ಯತಿರಾರುತಿ ಯತಿದಂಗಿರಲಂದೆ ಉತ್ತಂಬರ ಮಗನ ಮದ ಮಂಗಿಲದಾಗೆ ಎತ್ತಿದಾರುತಿ ಎಲ್ಲೋಗಿ ಮಳಗರೆ ಮುತ್ತಿನ ಕದ್ದುಗಿಯ ಮುನಿ ಮುತ್ತಿನ ಕದ್ದುಗಿ ಮುಡಿಮೆ ನಿಟ್ಟಿ ಗಂಡಿ ಮುತ್ತೈ ತಿರುಮುಟ್ಟೆ ಸರ ಪರಮ ಗುರು ಗುರು ಸಕಲ ಗುರು ಕರಿಯಕಂಠಸ್ವಾಮಿ ಹರಿಯಕಂಠಸ್ವಾಮಿ ಲಕ್ರಾರುಗಳಿಗೆ ಶುಕ್ರಾರುಗಳಿಗೆ ಹತ್ತೆಂಟು ಕಾಲದಲ್ಲಿ ಹತ್ತೆಂಟುಗಳಿಗೆ ಮಧುವಿಚ್ಛಾದಲ್ಲಿ ರಪನಾದಳ ದೇವಿ ಚಪ್ಪನಾದಳ ದೇವಿ ತಾನೇನು ಬಳ್ಳಲು ತನ್ನಗಂಡನ ಬಳ್ಳು ಹೊನ್ನಗಂಡನ ಬಳ್ಳು ತನ್ನಗಂಡನ ಮೈಮಿ ತಾನೇನು ಬಳ್ಳಲು ಬಲ್ತಿಂಬಣ್ಣ ಹೆತ್ತಲೇರಿ ಸೈನ್ಯ ಕಳೆದ ಮಲ್ಲು ಕಂಗುವಳಿ ಒಪ್ಪುವ ಚಂದ್ರ ಸುಳಿಯ ಮಲ್ಲು ಲೇಖ ಸಗನದಿಂದ ಸುತ್ತಲು ತಾಳೆ ಚಪ್ಪರೆ ಕುಕ್ಕಿತ ಹೂವಿನ ಗದ್ದಿಗೆ ಮತ್ತೆ ಕೊಳೆಕುತ್ತ ಮಳಿಯಾಳ ಮಾಚಂದ ನಡಮಡಿ ಅಸ್ತ ರಂಭ ಸುಂಗರನ ಗೆಟ್ಟ ತುಂಬಿದರು ಬಣ್ಣ ಲಕ್ಷ ರೈನು ದಾವ ಸಂತೋಷ ಚೇತ ಸಂತೋಷ ಸೋಮು ಶೋಭಾನ್ ಜೈತ ಜೈ ಜಯ ಜೈತ ಜೈ ಜೈಮೂರು ಲೋಕ ಲೋಕದಲ್ಲಿ ಇರೋನು ಸುಬ್ಬನ ಗಣಪನು ಮೂರು ಗುಣದವನು ಲತ್ರನ ಪುತ್ರನು ಸಕಲಾತಿ ಪುತ್ರನು ಸಕಲ ಶಾಸ್ತ್ರದಲ್ಲಿ ನಾಲ್ಕು ಚಾಜ ಬಲ್ಲನು ಗಿಣಿಗಿನ ಸುತ್ತನ ಗಿಣಿಗಿನ ಸೂರನ ಸುರ್ಲಂಗಿ ಸೂರನ ಹಿರ್ಲಂಗಿ ಹೀರನ ಸೂರ್ಯದೇವನಂತೆ ಮೆರೆದು ಬಂದ ಮುಂಚಿತ ಪೂಜಾ ಮಾವು ಮಾಡಿದ ಫಲ ಕರಿಯ ಕಬ್ಬಿನ ಕೊಲೆ ಕುಯುಗಿ ತಿಂದು ಪ್ರಿಯ ತೇಗು ನೀರು ಲಣ್ಣು ಹೊಕ್ಕಿ ಪ್ರಿಯ ಕೊನಬಾಳೆ ಹೆಣ್ಣು ತರಿತಿಂದು ಪ್ರಿಯ ರುಂಡೆ ತೆಂಗಿನ ಕಾಯ ರುಂಡೆ ತಿಂದು ಪ್ರಿಯ ಹಾಲುಗಿಟ್ಟಂತ ಹಳುದಾನಿ ಪ್ರಿಯ ಶುಕ್ರ ದೇವಸ್ಥಾನಕ್ಕೆ ಮಿಕ್ಕಿ ಮೇಲೆ ದೇವಿ ಸೂಲಿ ಚಂದ್ರ ನೋಡುತ್ತಾರೆ ಇನ್ನೇನು ಹೇಳಿ ಸ್ವಾಮಿ ಸ್ವಾಮಿ ಸ್ವಾಮಿ ಎಂಬ ಸ್ವಾಮಿ ತಮ್ಮನ್ನ ಹಿಡಿದು ತಾವರು ಕೊರಳರು ಹೋಮನ ಗೌರು ಹೋಮನ ಗರ್ಭಿಗೆ ಕೈಮುಗು ಭಕ್ತರು ಜಾಜ ಮಲ್ಲಿಗಂತೆ ಜೂಜ ಮಲ್ಲಿಗಂತೆ ಕರಿಕರಿ ಮೀಸೆ ಕೊಡುವ ಮೀಸೆ ಹಾಲೆಲ್ಲ ದೊಣ್ಣು ಹತ್ತಿ ಪಿತ್ತಿಗಳು ದಾಳಿಂಬದ ಸಿಲಿಂಬೆ ಹಗಲು ಪಂಡಿದಂತೆ ಬಲ್ಲ ರಾತ್ನಿಗೆ ಸೊಲ್ಲೆ ಲಾಜ ಮಾತು ಬಲ್ಲದವರು ತನ್ನ ಮಾತಾಡೋನು ಮಾತುಗೊಪ್ಪು ನಾರಿಯರು ನೀಚಂಗಳಿರು ತಮ್ಮನ್ನ ತುಗಲಿಗೆ ಹೊಂದುಗಳಿರು ಸೊಂಟಗೊಪ್ಪ ಪಟ್ಟೆ ಜ್ಯೋತಿರು ಸೊಂಟಗೊಪ್ಪ ಕೋಳಿ ನೆಲೆಯಲ್ಲಿ ನೆಸಲುಗೊಪ್ಪ ಗಂಡಸಾಸಿ ನೋಡು ತೋಳಿಗೊಪ್ಪ ತೋಳಿ ಬೆಳೆಯಿರೋ ಹತ್ತಿ ಬೆಳ್ಳಿಗೊಪ್ಪ ಚಿಕ್ಕಂಗಳಿರು ತಲೆಗೊಪ್ಪ ಗಚ್ಚಮುಂಡ ಸೆಡೆ ಗಚ್ಚಮುಂಡ ಸೆಡೋನು ಹೆತ್ತೇರಿ ಕಟ್ಟಿದ ಮುತ್ತಿನ ಭಾಷೆಂಗ ಬನಿ ಬನಿ ನಾಯ್ಕರೆ ಬಂಡಿಲಿ ಹೊರುವ ಬನಿ ಬನಿ ನಾಯ್ಕರೆ ಬಂಡಿಲಿ ತಡುವ ಆನುಗಳು ಹಿಂಗುಗಳು ಆನೆ ಹೊರದಂತೆ ಚೀನಿ ಬಿಟ್ಟಂತೆ ಹಿನ್ನೋಡಿದರೆ ದಾನೂರು ಕಾಳಗ ಮುನ್ನೋಡಿದರೆ ಕೌಲೂರು ಕಾಳಗ ಕೌಲೂರು ಮುರಿಯುತ್ತು ದಾನು ದಾನೂರು ಗೆಳತು, ದಾನೂರು ಮುರ್ತು, ಕೊಲ್ಲೂರು ಗೆಳತು, ಅಡಪಾದ ಮನೆಗೆ ದಿರ್ಪಿ ನೆಟ್ಟರೆ ಒಳಗಿದ ರಂಗನ್ ಒಳಗಿನ ಮಟ್ಟ ರಂಗರು ಪಟ್ಟ ಮುರಿಸಿದ್ದಾರೋ, ಮೈಲೂರು ಒಳಗ ಒಳಗ ಒಳಕಂಠ ಪೂಜೆ ಕಂಠ ಒಳಗ ಇದ್ದು ಬಿದ್ದಳು ಲಗಟಿಕೊಳ್ಳೊಳಗ ಓದಿಕಾರ ಸಾಂಬಕೊಳಗ ಕೊಂಡಲ ಭಾಷೆ ಪಂಡಿತ ಒಳಗ ಸ್ವಾಮಿ ತಮ್ಮನ್ನ ಇವರು ಮುಗಿಲಿ ಆಕಾಶ ತೂಕಿದ ಬಣ್ಣ ಭೂಮಿ ತೂಕಿದ ಬಿಲ್ಲು ಹಿಡಿದ್ರೆ ಬಾಗ್ತಾ ಹೊಡೆದ ರೂಪತಾ ಗಾಲ್ಯ ಮೇಲು ಮೆಣಸಿನ ಗಾಲ್ಯೋ ಲಂಗಾರ ಗುಟ್ಟ ಲಸೋ ನಾನು ಸಿಂಗರ್ ಗುಟ್ಟ ಪಶೋ ನಾನು ನಾನೇ ಸಾಸುಗು ಬಟ್ಕೊಟ್ ಲಗ್ನಕ್ಕೂ ಗೋಕಾನ್ ಗಂಗಿಗೂ ಮೆಟ್ಟಿ ಮಿರುವಂತ ಪಲ್ಬರ್ಲು ಜಯ ಜಯ ಸಕನ ಸಕನಂಬ ಸಹಸ್ರದಲ್ಲಿ ಮೊದಲಾಗಿ ಬಾರ ಬಾರ ಮದುಮಗಳೇ ಬಲಗಾಲ ಮುಂದಿಟ್ಟಿ ಬಲದಲ್ಲಿನ ಕಂಡೆ ಬಲದ ಬಾಗಿಲಸ್ಮೇನ ಕಂಡೆ ಎಡದಲ್ಲಿನ ಕಂಡೆ ಹಿರಿ ಜೊಲ್ತಿನ ಕಂಡೆ ಮುಂದೆ ಮುಂದಾಗಿ ಬರುವಗೆ ಮುತ್ತಿನ ಮುಟಿನ ಕಂಡೆ ಮುಡಿಮೇನಿನ ಕಂಡೆ ಮುಡಿಮಿನ ಮುತ್ತಿನ ಸರಗಳಿನ ಕಂಡೆ ಹೆಣ್ಣೆಂಬ ಪಡೆದು ಇನ್ಯಾವ ಸಕನ ಕನ್ಯಾಕನ್ಯಮ್ಮ ಹೆಣ್ಣು ಒಂಬತ್ತು ತಿಂಗಳ ತುಂಬಿದ ಬಾಲಕೊಮ್ಮನ ಪಡೆದು ಮುದ್ದುಕೊಮ್ಮನ ಪಡೆದು ಮಾವಿನ ತೋಪಿನಲ್ಲಿ ಅಮರಾತ ತೊಟ್ಟಲನ್ನು ಕಟ್ಟಿ ಆಡುತ್ತಾ ಪಾಡುತ್ತಾ ಹೆತ್ತ ಮಂದನಾಡುತ್ತಾ ಎತ್ತಲಕ್ಕೆ ಬಂದು ಜಾಗಳಿ ಪಡೆಯಲು ಇರಳಕ್ಕೆ ಬಂದು ಇರಳೆದಿಕೊಂಡಿಲು ಸಾಲಿಂಗ ಸರಿಗಿಟ್ಟು ನೋವಿಲೆದ್ದು ಕೆಳಿದು ಗರಡಿಯು ಗಿರಡು ಗಿರಡಿದು ಗೊಂಗೆ ನೋಗನ ಕೊಟ್ಟಿಗೆ ಹಾವಂಗ ಅವತಾರ ಕೇಳಿತೀನ ಕೌಲಿ ಕಡುಗಿನ ರುದ್ರನ ಸಿಡಿದಾಳ ದೇವಿ ಆ ಕೋಳಿ ಸರಗಿದ್ದು ತಳತಳನ ಮೆಳಗಾಗಿ ದಾತಕಣದನ ಕಂಡೆ ದೂತ ಹೊಂದನ ಕಂಡೆ ಒಳಾಡು ಊರಲ್ಲಿ ಒಕ್ಕಲ ಮಕ್ಕಳ ಕಂಡೆ ಮೆಟ್ಟಿನ ಮೊದಲಾಗಿ ತೇಗು ನೀರೇಂದ್ರೆ ಕಂಚು ಲಿಂಬೆ ದುಡ್ಲಿ ಸುಜ್ಜೆ ಉರುಳಡೆದು ಬರುವ ಗುರುಗುಂಜಂತೆ ಹೇಳಿನ ತಂದೆ ಹೇಳಿನ ತಾಯಿ ರತ್ನಂತ ಪುರುಷನಾಗಲಿ ದೇವನಂತ ಭಾವನಾಗಲಿ ಅದಕ್ಕೆ ಸಾಕ್ಷಿ ಹರ್ಸಾಕ್ಷಿ ಗುರು ಸಾಕ್ಷಿ 330 ಕೋಟಿ ದೇವಾತಗಳ ಸಾಕ್ಷಿ ಕ್ಯಾರಿ ನಿರುಂಬ ಗಿಳಿಗಳ ಸಾಕ್ಷಿ ಕಲ್ಮೇಲ್ ಕಲ್ಲ ಇತ್ತು